ಸರ್, ನಾವು ಸೆಕೆಂಡ್ ಇಯರ್ ಪಿಯುಸಿ ತನಕ ಓದಿದ್ವಿ. ನಾವು ಆಮೇಲೆ ನಮ್ ರಿಲೇಷನ್ ಅಲ್ಲೇ ಒಂದು ಒಳ್ಳೆ ಸಂಬಂಧ ಅಂತ ಹೇಳ್ಬಿಟ್ಟು ಬಂತು ಸರ್. ಆಮೇಲೆ ನಾವು ಸ್ವಲ್ಪ ಬಡ ಕುಟುಂಬದಿಂದ ಬಂದಿರೋ, ನಮ್ಮಮ್ಮ ಮುರಾರ್ಜಿ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಸರ್. ಪಿಯುಸಿ ತನಕ ಚೆನ್ನಾಗಿ ಓದಿಸಿದ್ರು ಸರ್. ಆಮೇಲೆ ಇನ್ನು ಮುಂದಕ್ಕೆ ನಮಗೂ ಚೆನ್ನಾಗಿ ಓದ್ಬೇಕು ಅನ್ನೋ ಒಂದ್ ಇದಿತ್ತು, ಬಟ್ ಆಗ್ಲಿಲ್ಲ. ಒಳ್ಳೆ ಸಂಬಂಧ ಬಂತು ಅಂತ ಹೇಳ್ಬಿಟ್ಟು ಮದ್ವೆ ಮಾಡಕ್ಕೆ ಇದ್ ಮಾಡ್ಬಿಟ್ರು ಸರ್. ಮದ್ವೆ ಎಲ್ಲ ಆಯ್ತು, ಚೆನ್ನಾಗೆ ಇದೀವಿ ಸರ್. ಪಿಯುಸಿ ತನಕ ಓದಿದ್ವಿ ಅಂತ ಹೇಳಿದ್ರ, ಅಂದ್ರೆ ಕೃಷಿ ಗೊತ್ತಿತ್ತ ಅವಾಗ ನಿಮಗೆ? ನಾನ್ ಚಿಕ್ಕವಳಿದ್ದಾಗ್ಲೇ ನಮ್ಮ ಅಪ್ಪಾಜಿ ತೀರ್ಕೊಂಡ್ರಿ ಸರ್. ನಮ್ಮಅಮ್ಮ ಎಲ್ಲ ಮಾಡ್ತಾ ಇದ್ರು. ನಮ್ದು 3.5 ಎಕರೆ ಜಮೀನಲ್ಲೇ ಚೆನ್ನಾಗಿ ಕೃಷಿದು, ಮೆಕ್ಕೆಜೋಳ ಬೆಳೆಯೋದು, ಆಮೇಲೆ ಮೆಕ್ಕೆಜೋಳ ಆದ್ಮೇಲೆ ರಾಗಿ ಅದು ಎಲ್ಲ ಹಾಕೋದು, ಈ ತರ ಎಲ್ಲ ಮಾಡ್ತಾ ಇದ್ರು ಸರ್. ಆಮೇಲೆ ಅದ್ರಲ್ಲೇ ಆ ಮೆಣಸಿನ ಗಿಡ, ತರಕಾರಿ, ಎಲ್ಲಾ ತರದ ತರಕಾರಿನೂ, ಮತ್ತೆ ಇದು ತೊಗರಿ, ಅವರೆ, ಎಳ್ಳು, ಈ ತರ ಎಲ್ಲಾ ಅಕಡಿ ಸಾಲು ಎಲ್ಲ ಹಾಕ್ತಿದ್ರು ಸರ್. ನಮ್ಮಅಮ್ಮನ ಜೊತೆ ನಾವು ಡೈಲಿ ಹೊಲಕ್ ಹೋಗ್ತಿದ್ವಿ ಸರ್. ಸ್ಕೂಲ್ ಇಲ್ದಾಗ ಹೊಲಕ್ ಹೋಗ್ತಿದ್ವಿ, ಆಮೇಲೆ ಬೆಳಗ್ಗೆ ಟೈಮು ಹೋದಾಗ ನಮ್ಮಅಮ್ಮನ ಜೊತೆಗೂ ಹೋಗಿ ಇದ್ ಮಾಡ್ಕೊಂಡ್ ಬರ್ತಿದ್ವಿ ಸರ್. ಈಗ ದನ ಕರುಗಳನ್ನೆಲ್ಲ ಕಟ್ಕೊಂಡಿದ್ರ? ಹಾ ಸರ್, ಎಮ್ಮೆ ಇದ್ವು ಅಲ್ಲಿ. ಈಗ ಎಮ್ಮೆ ಆಡ್ಸಕ್ ಹೋಗೋದು, ಮೇಯಿಸ್ಕೊಂಡ್ ಬರೋದು, ಹುಲ್ ತರೋದು ಇದೆಲ್ಲ ಮಾಡ್ತಾ ಇದ್ರಿ? ಹಾ ಸರ್, ಸಣ್ಣವ್ರ ಇದ್ದಾಗ ಎಮ್ಮೆ ಹಿಂಗ್ ಬೆಳಗ್ಗೆ ಒಂದ್ ಗಂಟೆ ಹಿಂಗೆ ಆಡ್ಸ್ಕೊಂಡ್ ಬರಕ್ಕೆ ಅದಕ್ಕೆ ಹೋಗ್ತಿದ್ವಿ, ಸಂಜೆ ಸ್ಕೂಲಿಂದ ಬಂದ್ಮೇಲೆ ಒಂದ್ ಗಂಟೆ ಹೋಗ್ತಾ ಇದ್ವಿ ಸರ್. ಈಗ ವಿದ್ಯಾಭ್ಯಾಸ ಮಾಡಕ್ ಆಗ್ಲಿಲ್ಲ ಅನಿವಾರ್ಯ ಕಾರಣದಿಂದ, ಇವತ್ ಏನನ್ಸುತ್ತೆ ನಿಮಗೆ? ಸೆಕೆಂಡ್ ಇಯರ್ ಪಿಯುಸಿ ತನಕ ಚೆನ್ನಾಗಿ ಮಾಡಿದ್ವಿ ಸರ್. ಆಮೇಲೆ ಮದ್ವೆ ಒಂದ್ ಇದ್ರಿಂದಾನ ಮಾಡಕ್ ಆಗ್ಲಿಲ್ಲ ಸರ್, ಮುಂದುವರಕ್ ಆಗ್ಲಿಲ್ಲ, ಬಟ್ ಇನ್ನು ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಬಡತನ ಸಮಸ್ಯೆ ಆಯ್ತು ನಿಮಗೆ? ಹಾ ಸರ್. ಅಂದ್ರೆ ಎಜುಕೇಶನ್ ಗೆ ನಮ್ಮ ಅಮ್ಮ ಏನು ಕಡಿಮೆ ಮಾಡ್ಲಿಲ್ಲ ಸರ್, ಚೆನ್ನಾಗಿ ಇದ್ ಮಾಡ್ಸೋದಕ್ಕೆ. ನಮ್ಮ ಅಮ್ಮಂಗೂ ಆಸೆ ಇತ್ತು, ಚೆನ್ನಾಗಿ ಓದಿಸ್ಬೇಕು, ಇನ್ನು ಇದ್ ಮಾಡ್ಬೇಕು ಅನ್ನೋ, ಏನೋ ಒಂದ್ ಕೆಲ್ಸಕ್ ಸೇರಿಸ್ಬೇಕು ಅನ್ನೋದೊಂದಿತ್ತು. ಬಟ್ ನಮ್ಮನೇಲಿ ನಮ್ಮ ಅಪ್ಪಾಜಿ ಇಲ್ಲದ ಕಾರಣದಿಂದ ಬೇರೆಯವರು, ನಮ್ ದೊಡ್ಡಪ್ಪ, ಮಾವರು, ಇವರೆಲ್ಲ ಸೇರ್ಕೊಂಡು ಇಲ್ಲ ಬೇಗ ಮದ್ವೆ ಮಾಡ್ಬಿಡೋಣ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಮಾಡ್ಬಿಟ್ರು ಸರ್. ಒಂದ್ ರಿಲೇಷನ್ ಅಲ್ಲೇ ಒಳ್ಳೆ ಸಂಬಂಧ ಸಿಗಲ್ಲ ಏನಿಲ್ಲ ಬಿಟ್ರೆ ಅಂತ, ಒಳ್ಳೆಯವರು ಅಂತ ಚೆನ್ನಾಗಿದ್ದು ಅಂತ ಮಾಡಿದ್ರು. ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಏಕಪ್ಪಾ ಅಂತಂದ್ರೆ, ಈಗ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿಕೊಟ್ಟು ನಾವು ತಲೆ ತೊಳ್ಕೊಂಡ್ಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ ತಂದೆ ತಾಯಿಗಳು ಇದ್ರಲ್ವಾ? ಅವಾಗೆಲ್ಲ ನಮ್ಮ ಒಪ್ಪಿಗೆನೆ ಕೇಳಲಿಲ್ಲ ಸರ್. ಸೈನ್ಸ್ ತಗೊಂಡು ಮಾಡ್ತಾ ಇದ್ದೆ ಸರ್ ನಾನು ಪಿಯುಸಿ ಇಲ್ಲಿ. ಅದೇ ಓದಕ್ಕಾಗ್ಲಿಲ್ಲ. ಈಗ ನೀವು ಗಂಡನ ಮನೆಯಲ್ಲಿ ಬಂದ್ಮೇಲೆ ಈಗ ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರೆ? ಸರ್, ನಾವು ಬಂದ್ಮೇಲೆ ನಮ್ಮನೇಲಿ ಅಡಿಕೆ ತೋಟ ಏನ್ ಇರ್ಲಿಲ್ಲ ಸರ್. ಫಸ್ಟ್ ಗೆ ಬರೀ ಮೆಕ್ಕೆಜೋಳ, ರಾಗಿ, ಆಮೇಲೆ ಇದು ತರಕಾರಿ ಎಲ್ಲ, ನೀರುಳ್ಳಿ, ಈ ತರ ಎಲ್ಲ ಹಾಕ್ತಿದ್ರು ಸರ್, ಕಡಲೆ ಅದು ಎಲ್ಲನ. ಚೆನ್ನಾಗೆ ಇತ್ತು ಸರ್, ಚೆನ್ನಾಗೆ ಮಾಡ್ಕೊಂಡು ಕೃಷಿಲಿ. ನಮ್ಮನೇಲಿ ಜಾಸ್ತಿ ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿದ್ದಿಲ್ಲ ಸರ್. ದನದ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ರು. ಆಮೇಲೆ ನಮ್ಮ ಮದ್ವೆ ಆಗಿ 2 ವರ್ಷಕ್ಕೇನ ಅಡಿಕೆ ತೋಟ ಮಾಡಿದ್ವಿ ಸರ್. ಅಂದ್ರೆ ಅಡಿಕೆ ತೋಟ ಮಾಡ್ಬೇಕಂತ ನೀವು ಸಲಹೆ ಮಾಡಿದ್ರೆ? ನಮ್ಮನೇರ್ ಐಡಿಯಾ ಇತ್ತು ಸರ್, ಅವ್ರು ಫಸ್ಟ್ ಗೆ ಮಾಡಕ್ಕೆ ಅಂತ ಆಗ್ಲಿಲ್ಲ. ಆಮೇಲೆ ನೀರಿನ ತೊಂದರೆ ಬೇರೆ ಇತ್ತು ಅಂತ ಹೇಳಿ ಅವಾಗ್ಲೇ ಫಸ್ಟ್ ಗೆ ಮಾಡಿರ್ಲಿಲ್ಲ ಸರ್. ಈಗ ಸಾಕಷ್ಟು ತೋಟಗಾರಿಕಾ ಬೆಳೆಗಳು ಇದ್ದವಪ್ಪ, ತೆಂಗಿದೆ, ಮಾವಿದೆ, ಸಪೋಟ ಇದೆ, ಬೇಕಾದಂತಷ್ಟು ಬೆಳಕಬಹುದು ಹಣ್ಣಿನ ಬೆಳೆಗಳು ಇವೆಲ್ಲ, ಅಂತದ್ರಲ್ಲಿ ನೀವು ಅಡಿಕೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಅಡಿಕೆ ಅಂದ್ರೆ 1 ಎಕರೆ ಇರ್ಬೇಕು ಅಂತ ಇದ್ ಮಾಡಿದ್ರು ಸರ್, ಆಸೆ ಇತ್ತು 1 ಎಕರೆ ಮಾಡ್ಕೋಬೇಕು ಅಂತ. ಆಮೇಲೆ ನಮ್ಮನೆ ಈಗ ಅವನ್ನೆಲ್ಲ ಬೇರೆ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಬೆಳೆದ್ರೆ ಅದನ್ನ ಯೋಗಕ್ಷೇಮಗಳನ್ನೆಲ್ಲ ನೋಡ್ಕೊಂಡಂಗಿರ್ಬೇಕು ಸರ್. ನಮ್ಮನೆಯವರು ಚನ್ಗಿರಿಗೆ ಇದು ಕೆಲ್ಸಕ್ಕೆ ಹೋಗ್ತಿದ್ರು ಸರ್, ಹಂಗಾಗಿ ಆಗ್ತಿರ್ಲಿಲ್ವಾ. ಏನ್ ಬೆಳಗ್ಗೆ ಕರೆಂಟ್ ಟೈಮಲ್ಲಿ ತೋಟದ ನೀರ್ ನೋಡ್ಕೊಂಡು ತೋಟದಲ್ಲೇ ಅಂತರ ಬೆಳೆಗಳನ್ನೆಲ್ಲ ಹಾಕೊಂಡು ದ್ವಿದಳ ಧಾನ್ಯದ ಬೆಳೆಗಳನ್ನೆಲ್ಲ ಹಾಕೊಂಡು ಅಡಿಕೆ ಗಿಡ ದೊಡ್ಡವಾಗೋ ತನಕನು ಅದು ಫಲಕ್ ಬರೋ ತನಕನು ಸಹ ನಾವು ಆ ದ್ವಿದಳ ಧಾನ್ಯಗಳದ್ದು ಇವನ್ನೆಲ್ಲ ಬೇರೆ ಬೇರೆ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳನ್ನೆಲ್ಲ ಬೆಳಕಂತ ಬಂದ್ವಿ ಸರ್. ಈಗ ನಿಮ್ ಮನೆಯವರು ಚನ್ನಗಿರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿದ್ರ, ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರು? ಅಮ್ಮನ್ಗುಡ್ಡ ಹತ್ರ ಜೋಳದಾಳು, ಗೋಪ್ನಾಳು, ಗಾಣಕಟ್ಟೆ ಅಂತ ಬರುತ್ತೆ ಸರ್. ಅಲ್ಲಿ ಒಂದ್ 40 ಎಕರೆ ಫ್ಲಾಟ್ ಸರ್ ಅವ್ರದ್ದು. ಅಲ್ಲೂ ಅವರು ಅಡಿಕೆ ತೋಟನೇ ನೋಡ್ಕಂತಿದ್ರು ಸರ್. ಅಲ್ಲಿ ಕೆಲಸದಾರಿದ್ರು, ಇವರು ಹೇಳಿ ಅವ್ರ ಹತ್ರ ಕೆಲಸ ಎಲ್ಲ ಮಾಡಿಸೋದು ಅದು ಎಲ್ಲ ಇವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಸರ್ ಅವ್ರ ರವಿ ಸರ್. ಈಗ ನಿಮ್ಮ ಮನೆಯಲ್ಲಿ ಕೃಷಿ ಜವಾಬ್ದಾರಿ ಎಲ್ಲ ನಿಮಗೆ ಬಿತ್ತು? ನಮ್ಮ ಅಪ್ಪಾಜಿ ಅಮ್ಮ ಇದ್ರು ಸರ್, ನಮ್ಮ ಮನೆಯವ್ರ ಅಪ್ಪಾಜಿ ಅಮ್ಮ, ಅವರು ನಾವು ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ವಿ ಸರ್. ಈಗೆಲ್ಲ ಒಗ್ಗೂಡಿ ಇದ್ರಾ ನೀವು? ಹಾ ಸರ್. ಎಷ್ಟು ಜನ ಇದ್ರೆ ಮನೆಯಲ್ಲಿ? ಈಗ ಮಕ್ಕಳು ಸೇರಿ 6 ಜನ ಸರ್. 6 ಜನ. ಏನ್ ಅನ್ಸುತ್ತಮ್ಮ ಎಲ್ಲರೂ ಒಗ್ಗೂಡಿ ಹೋಗೋದ್ರಿಂದ? ಚೆನ್ನಾಗಿ ಅನ್ಸುತ್ತೆ ಸರ್. ಈಗ ಅವರಿರೋದ್ರಿಂದಾನೇ ನಾವು ಅಂತ ಅನ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ದೊಡ್ಡವರಿದ್ರೇನೆ ಮನೆ ಚೆನ್ನಾಗಿರುತ್ತೆ. ಅವರ ಹೇಳಿಕೆಗಳು ಕೇಳ್ಕೊಂಡು, ಅವ್ರು ಹೇಳಿದ ಮಾತು ಎಲ್ಲ ಒಳ್ಳೇದಕ್ಕೆ ಹೇಳೋದು, ಅವ್ರು ಬೈದ್ ಹೇಳಿದ್ರು ಒಳ್ಳೇದಕ್ಕೆ ಹೇಳೋದು ಅನ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಿದೀವಿ ಸರ್. ಅಂದ್ರೆ 1 ಎಕರೆ ಜಮೀನು ಇದೆ ಈಗ ನಿಮಗೆ? ಸರ್, ನಮ್ದು ಈಗ 5.5 ಎಕರೆ. 5.5 ಎಕರೆ. ಈಗ 5.5 ಎಕರೆಯಲ್ಲಿ 1.5 ಎಕರೆ ತೋಟ ಮಾಡಿದ್ರ, ಇನ್ನು ಬೇರೆ ಬೇರೆ ಏನ್ ಬೆಳಿತೀರ? ಬೇರೆ ಬೇರೆ ಅಂದ್ರೆ ಮೆಕ್ಕೆಜೋಳ ಬೆಳಿತೀವಿ ಸರ್, ಮತ್ತೆ ರಾಗಿ, ಆಮೇಲೆ ಮೆಕ್ಕೆಜೋಳ ಎಲ್ಲ ತೆಗೆದಾದ್ಮೇಲೆ 1 ವರ್ಷ ಕಡಲೆ ಹಾಕ್ತಿವಿ ಸರ್, 1 ವರ್ಷ ಬಿಳಿಜೋಳ ಹಾಕ್ತಿವಿ ಸರ್. ಅದೆಲ್ಲ ಆದ್ಮೇಲೆ ಅದ್ರಲ್ಲೂ ಮೆಕ್ಕೆಜೋಳದಾಗೆಲ್ಲ ಅಕ್ಕಡಿ ಸಾಲು ಅಂತ ಹೇಳ್ಬಿಟ್ಟು ಅವ್ರೆ ತೊಗರಿ ಎಳ್ಳು ಈಗ 2 ವರ್ಷ ಬಿಟ್ಟಿದೀವಿ ಅಷ್ಟೇ ಸರ್. ಅವ್ರನ್ನ ಮುಂಚೆ ಎಲ್ಲ ಎಳ್ಳು ಸಾಸಿವೆ ಇವನ್ನೆಲ್ಲ ಹಾಕ್ತಿದ್ವಿ ಸರ್. ಅಂದ್ರೆ ನಿಮ್ದು ಕಪ್ಪು ಭೂಮಿ? ಹಾ ಸರ್, ಎರೆಮಣ್ಣು. ಈಗ ಎರೆಮಣ್ಣು ಅಂತ ಆಗಿರೋದ್ರಿಂದ ನೀವು ಕಡಲೆ ಹಿಂಗಾರಿ ಕಡಲೆ ಬೆಳಿಬೋದಲ್ವಾ? ಅಂದ್ರೆ ಬಿಳಿಜೋಳನೇ ಹಾಕ್ಬೇಕು ಅಂತ ಇದೀವಿ ಸರ್. ಈ ಸರಿ ಕಡಲೆ ಬೇಡ, ಲಾಸ್ಟ್ ಟೈಮ್ ಹಾಕಿದ್ವಿ. ಈಗ ನೀವು ನಿಮ್ಮ ಒಂದು ಕೃಷಿಯಲ್ಲಿ ಅಂದ್ರೆ ಹೆಚ್ಚು ಹೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ದೀರಾ, ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ ಅಂತ ಹೇಳಿದ್ರ, ಇದ್ರ ಬಗ್ಗೆ ಹೇಳಿ ಯಾವ ರೀತಿ ಅಳವಡಿಸಿಕೊಂಡಿದ್ದೀರಾ? ಸರ್, ನಾವು ಅಂದ್ರೆ ನಮಗೂ ಈ ತರ ಎಲ್ಲ ನೈಸರ್ಗಿಕ ಕೃಷಿ ಅಂತ ಮಾಡ್ಬೇಕು ಅಂತ ಯಾಕೆ ಬಂತು ಅಂದ್ರೆ, ನಾವು ಸಂಜೀವಿನಿ ಸಂಘಕ್ಕೆ ಸೇರ್ಕೊಂಡ್ವಿ ಸರ್. ಎನ್ನರೆಲ್ಲ ಸಂಜೀವಿನಿ ಸಂಘಕ್ಕೆ ಸೇರ್ಕೊಂಡ್ವಿ. ಸ್ತ್ರೀ ಶಕ್ತಿ ಸೊಸೈಟಿ ಸಂಘನ? ಹಾ ಸರ್, ಸಂಘಕ್ಕೆ ಸೇರ್ಕೊಂಡು ಅಲ್ಲಿಂದ ನಾವು ಕೃಷಿ ಸಖಿಯಾಗಿ ಆಯ್ಕೆ ಆದ್ವಿ ಸರ್. ಅಲ್ಲಿಂದ ನಮಗೆ ಏನಪ್ಪ ಅಂದ್ರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಟ್ರೈನಿಂಗ್ ಕೊಟ್ರು ಸರ್. 3 ಮಾಡಲ್ ಟ್ರೈನಿಂಗ್ ಕೊಟ್ರು, 2 ಮಾಡಲ್ ನೈಸರ್ಗಿಕ ಕೃಷಿದು ಟ್ರೈನಿಂಗ್ ಕೊಟ್ರು. ಅದ್ರಲ್ಲಿ ಏನಪ್ಪ ಅಂದ್ರೆ ಈಗ ಜಾಸ್ತಿ ರಾಸಾಯನಿಕ ಮುಕ್ತ ಮಾಡಿ ಸಾವಯವ ಜಾಸ್ತಿ ಮಾಡ್ಕೊಂಡು ಅಂತರ ಬೆಳೆಗಳು ಮಿಶ್ರ ಬೆಳೆಗಳನ್ನು ಮಾಡ್ಕೊಂಡು ಮಾಡಬೇಕು ಅನ್ನೋ ಒಂದು ಜಾರಿಗೆ ತಂದು ನಮಗೆ ಕೃಷಿ ಸಖಿಯರು ಅಂತ ಹೇಳ್ಬಿಟ್ಟು ಮಾಡಿ ಒಂದು ತರಬೇತಿಗಳನ್ನ ಕೊಟ್ಟು ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಒಬ್ಬೊಬ್ಬ ಕೃಷಿ ಸಖಿಯರನ್ನ ಆಯ್ಕೆ ಮಾಡ್ಕೊಂಡು ಕೃಷಿ ಸಖಿಯರಿಂದ ಮನೆ ಮನೆಗೂ ರೈತರಿಗೆ ಮಾಹಿತಿಗಳು ಮುಟ್ಟುತ್ತವೆ ತಲುಪುತ್ತವೆ ಅಂತ ಹೇಳ್ಬಿಟ್ಟು ಕೃಷಿ ಸಖಿಯರ್ನ ಇದ್ ಮಾಡ್ಕೊಂಡ್ರು ಸರ್. ಏನಪ್ಪ ಅಂದ್ರೆ ನಾವು ಚೆನ್ನಾಗೆ ಇದರಿಂದ ಬೆಳವಣಿಗೆ ಆದ್ವಿ ಸರ್. ನೈಸರ್ಗಿಕ ಕೃಷಿನೇ ಆಗ್ಲಿ, ರಾಸಾಯನಿಕ ಜಾಸ್ತಿ ಯೂಸ್ ಮಾಡಬಾರ್ದು, ಸಾವಯವ ಜಾಸ್ತಿ ಯೂಸ್ ಮಾಡ್ಕೊಂಡು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಂಡು ಫಸ್ಟ್ ನಾವು ಮಾದರಿ ಆಗ್ಬೇಕು ಸರ್ ಎಲ್ರಿಗೂ. ಅಂದ್ರೆ ನೀವು ಫಸ್ಟ್ ಅಳವಡಿಸಿಕೊಳ್ಬೇಕಲ್ವಾ ಸರ್? ಈಗ ರೈತರಿ ನಾವು ಫಸ್ಟ್ ಮಾದರಿ ಆದ್ರೆ ನಮಿಗೂ ಈಗ ನಾವ್ ಹೇಳಿದ್ದು ರೈತರಿಗೆ ತಲುಪ್ಸಕ್ಕೂ ಅವರು ಕೇಳಕ್ ಅನುಕೂಲ ಆಗುತ್ತೆ ಸರ್. ಈಗ ನೀವು ಮೊದ್ಲೆಲ್ಲ ರಾಸಾಯನಿಕ ಕೃಷಿ ಮಾಡಿದಂತವ್ರಲ್ವಾ, ಈಗ ಅಡಿಕೆಗೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಬೆಳೆದಾ ಇದ್ರಿ? ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಸರ್, ನಮ್ದು ದನದ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ. ಏನು ವರ್ಷಕ್ಕೊಂದ್ ಟೈಮು ಕೊಡ್ತಿದ್ರು ಅಷ್ಟೇ ಸರ್ ಅದನ್ನ ರಾಸಾಯನಿಕ ಗೊಬ್ಬರನ. ಈಗ ಕೃಷಿ ಸಖಿಯಾಗಿ ಸಾಕಷ್ಟು ಈ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ರ, ಅಂದ್ರೆ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡ ಮೇಲೆ ನಿಮ್ಮ ಜಮೀನಿನಲ್ಲಿ ಏನ್ ಬದಲಾವಣೆ ಕಂಡಿದ್ದೀರಾ, ಬೆಳೆಗಳಲ್ಲಿ ಏನ್ ಬದಲಾವಣೆ ಕಂಡಿದ್ದೀರಾ? ಸರ್, ನಾವೀಗ 3 ವರ್ಷ ಆಯ್ತು ನೈಸರ್ಗಿಕ ಕೃಷಿ ಅಂತ ಮಾಡಕ್ ಹಿಡಿದು. ಅಂದ್ರೆ ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ ಅಂತ ಹೇಳಿ ಮಾಡ್ತೀವಿ, ನೀಮಾಸ್ತ್ರ, ಉಳಿ ಮಜ್ಜಿಗೆ ಎಲ್ಲ ತಿಂಗಳುಗಟ್ಟಲೆ ಇಟ್ಟು ಈ ತರ ಎಲ್ಲ ಯೂಸ್ ಮಾಡೋದು. ಆಮೇಲೆ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳು, ದ್ವಿದಳ ಧಾನ್ಯದ ಬೆಳೆಗಳು ಎಲ್ಲ ಹಾಕಿ ತೋಟದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ತೀವಿ ಸರ್. ಅಂದ್ರೆ ಹಸಿರೆಲೆ ಗೊಬ್ಬರ ಮಾಡ್ತೀರಾ ನೀವು? ಹಾ ಸರ್, ಹಸಿರೆಲೆ ಎಲ್ಲ ಗೊಬ್ಬರ ಎಲ್ಲ ಮಾಡ್ಕೊಂಡು ಫಸ್ಟ್ ಮಣ್ಣಿನ ಆರೋಗ್ಯ ಕಾಪಾಡ್ಬೇಕು ನಾವು. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮಣ್ಣು ಟೆಸ್ಟ್ ಮಾಡಿಸ್ತೀವಿ ಸರ್. ಮಣ್ಣು ಟೆಸ್ಟ್ ಮಾಡಿಸಿ ಅದು ಯಾವ ರೀತಿ ಮಣ್ಣು ತೆಗಿಬೇಕು ಟೆಸ್ಟಿಗೆ ಅನ್ನೋದನ್ನೆಲ್ಲ ಇದ್ ಮಾಡ್ಕೊಂಡು ಮಣ್ಣು ಟೆಸ್ಟಿಗೆ ಕೊಟ್ಟು ಅಲ್ಲಿಂದ ಬಂದ್ಮೇಲೆ ರಿಪೋರ್ಟ್ ಮಣ್ಣಿನ ಗುಣಲಕ್ಷಣಗಳು ಯಾವ ತರ ಇದಾವೆ, ಯಾವ ವಿಟಮಿನ್, ಯಾವ ಪ್ರೋಟೀನ್ ಕಡಿಮೆ ಐತೆ ಅದರಲ್ಲಿ ಅನ್ನೋದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಏನ್ ಕೊಡ್ಬೇಕೋ ಆಯಾ ಸಮಯಕ್ಕೆ ತಕ್ಕಂತೆ ಗೊಬ್ಬರನ ಕೊಟ್ಕೊಂತ ಹೋಗ್ತಿರ್ತೀವಿ ಸರ್. ಅಂದ್ರೆ ನೀವು ಸಾವಯವ ರೂಪದಲ್ಲಿ ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ? ಹಾ ಸರ್. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ರೀತಿ ಮಾಡಿಸ್ಬೇಕು ಅಂತ ಹೇಳ್ತೀರಾ? ಹಾ ಸರ್, 1 ಎಕರೆ ಜಮೀನಲ್ಲಿ 8 ಹತ್ರ ತೆಗಿಬೇಕು ಸರ್. ಅಂದ್ರೆ ವಿ ಶೇಪ್ ಅಲ್ಲಿ ತೆಗಿಬೇಕು, ತೆಗೆದ್ಬಿಟ್ಟು ಅದನ್ನೆಲ್ಲ ಒಂದೇ ತಕ ಫುಲ್ ಎಲ್ಲ ಮಿಕ್ಸ್ ಮಾಡ್ಬೇಕು ಸರ್. ಅದು ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ಸ್ಕ್ವಯರ್ ಟೈಪ್ ಅಲ್ಲಿ ಅಲ್ಟ್ಕೊಂಡು 4 ಭಾಗ ಮಾಡ್ಬೇಕು ಸರ್. ಅದ್ರಲ್ಲಿ 2 ಮೂಲೆ ಅಪೋಸಿಟ್ ಇರೋ ಮೂಲೆ ಭಾಗ ತಗೊಂಡು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಸರ್. ಅದ್ರಲ್ಲಿ ಮತ್ತೆ ಒಂದ್ಸರಿ ಸ್ಕ್ವಯರ್ ಟೈಪ್ ಮಾಡ್ಕೊಂಡು ಮತ್ತೆ ಆಪೋಸಿಟ್ ತಗೋಬೇಕು, 8 ಮಾರ್ಕ್ ಹಾಕೊಂಡು ಅಪೋಸಿಟ್ ತಗೋಬೇಕು ಸರ್. ಅಪೋಸಿಟ್ ತಗೊಂಡಾದ್ಮೇಲೆ ಮತ್ತೆ 3 ಸರಿ ಟೈಪ್ ಮಾಡ್ಬೇಕು ಸರ್. 3 ಸರಿ ಮಾಡಿ ಅದ್ರಲ್ಲಿ 1/2 ಕೆಜಿ ಬರೋ ಅಷ್ಟು ಮಣ್ಣು ಬರೋ ತನಕ ಮಾಡ್ಕೋಬೇಕು ಸರ್. ನಾವು 5 ಕೆಜಿ ಮಣ್ಣಲ್ಲಿ 1/2 ಕೆಜಿ ಮಣ್ಣು ಬರೋ ತರ ಮಾಡ್ಕೊಂಡು ಟೆಸ್ಟಿಗೆ ಕೊಡ್ಬೇಕಾಗುತ್ತೆ ಸರ್. ಈಗ ಪರೀಕ್ಷೆಗೆ ಅಂತಂದ್ರೆ ಎಲ್ಲಿ ಕೊಡ್ತೀರಾ ನೀವು ಮಣ್ಣು ಪರೀಕ್ಷೆಯನ್ನ? ಕೆಲವೊಂದ್ ಟೈಮು ಕೃಷಿ ಇಲಾಖೆಯಿಂದನು ಕೊಡ್ತೀವಿ ಸರ್, ಇನ್ ಕೆಲವು ಟೈಮು ನಮ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲೂ ಕೊಡ್ತೀವಿ ಸರ್. ಅಲ್ಲೆಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ ಸರ್, ಮಣ್ಣಿನಲ್ಲಿ ಯಾವ ಒಂದು ಪೋಷಕಾಂಶ ಕೊರತೆ ಇದೆ, ಲಘು ಪೋಷಕಾಂಶ ಕೊರತೆ ಇದೆ, ಇದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಅದ್ರ ಪ್ರಕಾರ ನೀವು ಗೊಬ್ಬರಗಳನ್ನ ಹಾಕಿ ಬೆಳೀತಾ ಇದ್ದೀರಾ? ಈಗ ಮಣ್ಣು ಪರೀಕ್ಷೆ ಜೊತೆಗೆ ನೀರು ಪರೀಕ್ಷೆನ ಸಾಕಷ್ಟು ಮುಖ್ಯ ಆಗುತ್ತಲ್ವಾ ಸರ್? ನೀರು ಪರೀಕ್ಷೆನ ಮಾಡಿಸ್ತೀರ? ಇನ್ನು ಇದುವರೆಗೂ ಮಾಡಿಸಿಲ್ಲ ಸರ್, ಇನ್ ಮುಂದೆ ಅದನ್ನು ಮಾಡಿಸ್ಬೇಕು ಅಂತಾನೆ ಇದ್ ಮಾಡ್ಕೊಂಡಿದ್ವಿ. ಈಗ ಮಣ್ಣು ಪರೀಕ್ಷೆ ಬಗ್ಗೆ, ನೀರಿನ ಪರೀಕ್ಷೆ ಬಗ್ಗೆ ನಿಮಗೆಲ್ಲ ಈ ತರ ಟೆಸ್ಟಿಂಗ್ ಮಾಡಬೇಕು ಅಂತ ಹೇಳಿ ಯಾರು ನಿಮಗೆ ಸಲಹೆ ಕೊಟ್ಟರು? ನಮಗೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದನೇ ತರಬೇತಿಲೇ ಡೆಮೋ ಮೂಲಕನೇ ತೋರಿಸಿದ್ರು ಸರ್, ವಿಜ್ಞಾನಿಗಳಿಂದಾನೇ ಮಾಹಿತಿ ಸಿಕ್ಕಿದೆ ಸರ್. ಅಂದ್ರೆ ಮೊದಲೆಲ್ಲ ನೀವು ಮಾಡಿಸ್ತಾ ಇರಲಿಲ್ಲ? ಇಲ್ಲ ಸರ್, ನಮ್ಮಲ್ಲಿ ಮೊದ್ಲೆಲ್ಲ ನಮ್ಮನೇಲಿ ನಾವ್ ಹೇಳ್ತಾ ಇದ್ವಿ ಹಿಂಗೆ ಅಂದ್ರೆ, ನಾವು ಫಸ್ಟ್ ಎಜುಕೇಶನ್ ಅಲ್ಲಿ ಮಾಡ್ಬೇಕಾರೆ ಎಲ್ಲ ಈ ತರ ಬರೋದಲ್ಲ ಸರ್ ಹೇಳ್ತಾ ಇದ್ವಿ, ಮಾಡ್ಬೇಕು ಈ ತರ ಅನ್ನೋದಕ್ಕೆ ಇಲ್ಲ ಬೇಡ ಅಂತ ಹೇಳಿ ಏನು ಇದ್ ಮಾಡ್ತಿದ್ದಿಲ್ಲ. ಬಟ್ ಇವಾಗ ನಾವು ಹೋಗಿ ನಾವೆಲ್ಲ ತಿಳ್ಕೊಂಡ್ಬಂದ್ಮೇಲೆ ಈಗ ನಾವೇ ಸ್ವಲ್ಪ ಮಣ್ಣು ಎಲ್ಲ ತೆಗಿಯಕ್ ಹೋಗ್ತಿವಲ್ಲ ಸರ್, ಹಂಗಾಗಿ ನಾವೊಂದ್ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಾವ್ ಹೆಲ್ಪ್ ಆಗ್ತೈತೆ ಸರ್ ಟೆಸ್ಟ್ ಮಾಡ್ಸಕ್ಕೆ. ಈಗ ಹೊರಗಡೆ ಎಲ್ಲ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹೋಗಿ ಸಾಕಷ್ಟು ಕೃಷಿ ಬಗ್ಗೆ ಮಾಹಿತಿ ತಗೊಂಡು ನಿಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳಕ್ ಮುಂದೆ ಬರ್ತಾ ಇದ್ರಲ್ಲ, ಮನೆಯಲ್ಲಿ ಯಾವ ತರ ಸ್ಪಂದಿಸ್ತಾರೆ ನಿಮಗೆ? ಚೆನ್ನಾಗಿ ಸ್ಪಂದಿಸ್ತಾರೆ ಸರ್, ಬಹಳ ಹೆಲ್ಪ್ ಮಾಡ್ತಾರೆ, ಎಲ್ಲದಕ್ಕೂ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಜೀವಾಮೃತ ಮಾಡೋಣ ಅಂತ ಹೇಳಿ ಇದ್ ಮಾಡಿದ್ವಿ ಸರ್, ಫಸ್ಟ್ ಗೆ ಬೇಡ ಅಂತ ಇದ್ ಮಾಡೋರು. ನಾವು ತರಬೇತಿ ಎಲ್ಲ ತಗೊಂಬಂದ್ಮೇಗೆ ಇಲ್ಲ ನಾವು ಮಾಡ್ಲೇಬೇಕು ಅಂತ ನಾವೊಂದ್ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಮಾಡ್ತಿರೋದಕ್ಕೆ ಈ 3 ವರ್ಷ ಜೀವಾಮೃತ, ಗೋಕೃಪಾಮೃತ, ಆಮೇಲೆ ನೀಮಾಸ್ತ್ರ ಇವನ್ನೆಲ್ಲ ಮಾಡ್ತಾ ಇದೀವಿ. ಆಮೇಲೆ ಈಗ ಎರೆಹುಳು ತೊಟ್ಟಿನೂ ಮಾಡ್ಕೊಂಡಿದೀವಿ ಸರ್. ಎಷ್ಟು ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ರ? 2 ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಎರೆಹುಳು ಗೊಬ್ಬರ ಅಂತಂದ್ರೆ ವರ್ಷದಲ್ಲಿ ಎಷ್ಟು ನಿಮಗೆ ಸಿಗುತ್ತೆ ಸರ್? ನಾವಿನ್ನು ಈಗ 2 ಮಂತ್ ಆಗಿತ್ತೆ ಮಾಡ್ಕೊಂಡಿದ್ದು. ಏನಪ್ಪಾ ಅಂದ್ರೆ ಫಸ್ಟ್ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡೋದನ್ನ ಆತರ ತೋರಿಸ್ಬೇಕಲ್ಲ, ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಲಹುದು. ಹಾ ಸರ್, ಅದಕ್ಕೆ ಅಡಿಕೆ ಸಿಪ್ಪೆನ ಒಂದ್ ಲೇಯರ್ ಎಲ್ಲ ಹಾಕ್ಬಿಡ್ತೀವಿ ಸರ್ ಫಸ್ಟ್ ತೊಟ್ಟಿಗೆ, ಆಮೇಲೆ ಸಗಣಿ ರಾಡಿ ಗಂಜಲ ಸಗಣಿನು ರಾಡಿ ಮಾಡಿ ಹಾಕ್ತಿವಿ ಸರ್. ಆಮೇಲೆ ಸ್ವಲ್ಪ ಸೊಪ್ಪು ಇದಿರುತ್ತಲ್ಲ ಕೊಳೆಯ ಅಂತದ್ದು ಹುಲ್ಲಿನ ಅಂಶ ಏನೇನ್ ಇರುತ್ತೋ ಅದನ್ನೆಲ್ಲ ಸೊಪ್ಪು ಶೆದೆ ಅದನ್ನೆಲ್ಲ ಹಾಕ್ತಿವಿ ಸರ್. ಮತ್ತೆ ಒಂದ್ ಲೇಯರ್ ಅಡಿಕೆ ಸಿಪ್ಪೆ ಅದನ್ನು ಎಲ್ಲ ಹಾಕಿ ಮತ್ತೆ ಸಗಣಿ ರಾಡಿ ಅದನ್ನು ಹಾಕಿ ಮತ್ತೆ ಅದನ್ನ 3 ಹಂತವಾಗಿ ಮಾಡ್ತೀವಿ ಸರ್. ತೊಟ್ಟಿಗೆ 3 ಹಂತವಾಗಿ ಮಾಡಿ ಬಿಸಿಲು ಬೀಳ್ಲಿಲ್ದಂಗೆ ಮುಚ್ಚಬೇಕು ಸರ್, ನೆರಳಿರಬೇಕು, ನೆರಳಲ್ಲಿ ಇಟ್ಟು ಮುಚ್ಚಬೇಕು ಸರ್ ಅದನ್ನ. ಡೈಲಿ ನೀರ್ ಹಾಕ್ತಾ ಹೋಗ್ತಿರ್ಬೇಕು ಅದಕ್ಕೆ. ಮತ್ತೆ ಎರೆಹುಳು ಏನಾದ್ರು ಬಿಡ್ತೀರ ಅದರಲ್ಲಿ? ಇನ್ನು ಇವಾಗ್ಲೇ ಬಿಡಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲೇ ಬಿಡಲ್ಲ. ಬಟ್ ಅದನ್ನ ಕಾಂಪೋಸ್ಟ್ ಕಲ್ಚರ್ ಟ್ರೈಕೋಡರ್ಮ ಹಾಕಿ ಬೇಗ ಕೊಳಿಯಕ್ಕೆ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಬಿಡ್ತೀವಿ ಸರ್. ಅದು 1.5 ತಿಂಗಳು ಕೊಳಿಬೇಕು ಸರ್ ಅದ್ ನೀಟಾಗೆಲ್ಲ. ಅದು ಎಲ್ಲ ಅರ್ಧ ಕೊಳುತ್ತಾದ್ಮೇಲೆ ಎರೆಹುಳು ಬಿಡೋದು ಸರ್ ಅದರಲ್ಲಿ. ಅಂದ್ರೆ ಅಡಿಕೆ ಸಿಪ್ಪೆ ಅಂದ್ರೆ ನಿಮ್ಮಲ್ಲಿ ಸಿಗುತ್ತಾ? ಸಿಗುತ್ತೆ ಸರ್, ನಮ್ಮಲ್ಲೇ ಸಿಗುತ್ತೆ ಅಡಿಕೆ ಸಿಪ್ಪೆ. ನಾವಲ್ಲಿ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಗೆ ಏರ್ಸ್ಕೊಂಡು ಸ್ವಲ್ಪ ಒಣಗಕ್ಕೆ ಬಿಟ್ಬಿಟ್ಟಿರ್ತೀವಿ ಸರ್ ಸಪರೇಟು ಅಡಿಕೆ ಸಿಪ್ಪೆನ. ಸುಮ್ನೆ ರೋಡ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕಿ ಸುಮ್ನೆ ಬಹಳ ಅನಾಹುತಗಳು ಆಗ್ತಿದಾವೆ ಅಂತ ಹೇಳ್ಬಿಟ್ಟು ಆ ಅನಾಹುತಗಳು ನಿಲ್ಲಿಸ್ಬೇಕು ಅಂತಾನೆ ಈ ತರ ನಾವು ಮಾದರಿಯಾಗಿ ತೋರಿಸ್ಬೇಕು ಅಂತಾನೆ ಮಾಡಿದೀವಿ ಸರ್. ಅಂದ್ರೆ ನೀವು ಈಗ ಅಡಿಕೆ ಬೆಳಿತೀರಾ, ಈಗ ಅಡಿಕೆ ಬೇಯಿಸಿ ಅದನ್ನೆಲ್ಲ ನೀವೇ ಮಾರಾಟ ಮಾಡ್ತೀರ ಹಂಗಾದ್ರೆ? ಇಲ್ಲ ಇಲ್ಲ ಸರ್, ಕೇಣಿ ಕೊಟ್ಟಿದೀವಿ, ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕೇಣಿ ಕೊಟ್ಟಿವಿ ಸರ್. ಈಗ ಸಿಪ್ಪೆ ಅಂದ್ರೆ ಬೇರೆ ಕಡೆಯಿಂದ ತರಿಸ್ಕೊಂತೀವಿ. ಈಗ ಇದ್ರ ಜೊತೆ ನೀಮಾಸ್ತ್ರ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರ, ನೀಮಾಸ್ತ್ರ ಅಂದ್ರೆ ಏನು, ಇದ್ ಯಾವ ರೀತಿ ತಯಾರು ಮಾಡ್ಕೊಂಡು ನಿಮ್ಮ ಬೆಳೆಗೆ ಯಾವ ರೀತಿ ಕೊಡಬೇಕು ಇದ್ರ ಬಗ್ಗೆ ಹೇಳಿ ಸರ್. ನೀಮಾಸ್ತ್ರ ಅಂದ್ರೆ ಇದು ರಸ ಇರುವ ಕೀಟಗಳನ್ನ ನಾಶ ಮಾಡೋದು. ಅಂದ್ರೆ ಜೈವಿಕ ಔಷಧಿ ಸರ್. ಇದನ್ನ 200 ಲೀಟರ್ ನೀರಿಗೆ 10 ಕೆಜಿ ಬೇವಿನ ಸೊಪ್ಪು, 10 ಲೀಟರ್ ಗಂಜಲ, 5 ಕೆಜಿ ಸಗಣಿ ಸರ್ ಹಾಕಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸೊಪ್ಪನ್ನ ನಾವು ವರ್ಕೊಂಡ್ ಬರ್ತೀವಲ್ಲ ಸರ್ ಅದು ಬೇವಿನ ಸೊಪ್ಪ, ಅದನ್ನೆಲ್ಲ ಎಲೆ ಎಲ್ಲ ಬಿಡಿಸಿ ನಾವು ರುಬ್ಕೋಬೇಕು ಸರ್, ಅದನ್ನ ಸಣ್ಣಕ್ಕೆ ರುಬ್ಕೋಬೇಕು, ಅರಿಬೇಕು, ಅದನ್ನೆಲ್ಲ ರುಬ್ಕೊಂಡು ಇದು ಸಗಣಿ ಗಂಜಲ ನಿಮ್ಮಾಸ್ತ್ರದ ಇದು ಎಲ್ಲ ಹಾಕ್ಬೇಕು ಸರ್ ರಸನ 200 ಲೀಟರ್ ನೀರಿಗೆ ಹಾಕಿ ಅದನ್ನ 1 ವಾರ ರೊಟೇಷನ್ ಮಾಡ್ಬೇಕು ಸರ್. ಅದು 1 ವಾರ ನೆರಳಲ್ಲೇ ಇಟ್ಟು ಅದ್ರದ್ದೆಲ್ಲ ರಸ ಅಂಶಗಳೆಲ್ಲ ಬಿಟ್ಕೊಳಂಗೆ ಅದು ಜೈವಿಕ ಗೊಬ್ಬರ ಆಗಂಗೆ ನಾವು ಮಾಡ್ಕೋಬೇಕು ಸರ್. ಅದು ಲಿಕ್ವಿಡ್ ಟೈಪ್ ಆಗುತ್ತೆ ಸರ್ ಅದು, ಅದು ಆಗಿ 1 ವಾರದ ತನಕ ಅದನ್ನ ರೊಟೇಷನ್ ಮಾಡ್ಕೊಂತ ಒಂದೇ ಕಡೆ ರೊಟೇಷನ್ ಮಾಡ್ಕೊಂತ ನೆರಳಲ್ಲಿಟ್ಟು ಒಂದ್ ಮೇಲೆ ಒಂದ್ ಗೋಣಿ ಚೀಲ ಮುಚ್ಚಬೇಕು ಸರ್. ಅದನ್ನ ಮುಚ್ಚಿಬಿಟ್ಟು 1 ವಾರ ಆದ್ಮೇಲೆ ನಾವೊಂದು ಕಾಟನ್ ಬಟ್ಟೆ ಕಟ್ಟಿಕೊಂಡು ಸೋಸ್ಕೊಂಡು ಸ್ಪ್ರೇಯರ್ ಅಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಯಾವ ಒಂದು ಬೆಳೆ ಮೇಲೆ ಸ್ಪ್ರೇ ಮಾಡಬಹುದು? ಎಲ್ಲಾ ಬೆಳೆಗಳಿಗೂ ಬರುತ್ತೆ ಸರ್. ಅಡಿಕೆಗೂ ಮಾಡಬಹುದು? ಅಡಿಕೆಗೂ ಅಂದ್ರೆ ಬರುತ್ತೆ ಸರ್, ಅಡಿಕೆಗೂ ಬರುತ್ತೆ. ಆಮೇಲೆ ಮೇಲೆ ಇದು ಇಡಿಮುಂಡಿ ರೋಗ ಕೊಳೆ ರೋಗ ಬಿಡುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಾವು ಮಾಡಿದ್ರೆ ಬಹಳ ಒಳ್ಳೇದು ಸರ್. ಇದು ಅದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಇನ್ನು ಜಾಸ್ತಿ ಆಗಿಲ್ಲ ಇನ್ನು ಇವಾಗ ಬೀಳ್ತೈತ್ ಕೊಳೆ ರೋಗ ಅನ್ನೋ ಮೂಮೆಂಟ್ ಗೆ ಮಾಡಿದ್ರು ಸಹ ಚೆನ್ನಾಗುತ್ತೆ, ಅದು ನಿಯಂತ್ರಣ ಬರುತ್ತೆ. ಮೆಕ್ಕೆಜೋಳಕ್ಕೂ ಬರುತ್ತೆ, ರಾಗಿಗೂ ಬರುತ್ತೆ, ಎಲ್ಲಾ ತರ ತರಕಾರಿ ಪ್ರತಿಯೊಂದು ಬೆಳೆಗೂ ಬರುತ್ತೆ ಸರ್. ಅಂದ್ರೆ ಎಲ್ಲಾ ಬೆಳೆಗಳಿಗೂ ನೀವು ಸಿಂಪಡಣೆ ಮಾಡ್ತೀರಿ, ಅಂದ್ರೆ ರೋಗ ಬರಬಾರದು ಅಂತ ಹೇಳಿ ಅದು ತಡೆಗಟ್ಟುತ್ತೆ. ಕೀಟಗಳು ಬರ್ತಿರ್ತಾವಲ್ಲ ಆತರ ಕೀಟಗಳು ಕಂಡು ಅಂದ ತಕ್ಷಣ ಮಾಡಿದ್ವಿ ನಾವು ಅಂದ್ರೆ ನಿಯಂತ್ರಣ ಆಗುತ್ತೆ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ಖರ್ಚು ಕಡಿಮೆ ಆಗುತ್ತಲ್ವಾ, ಈಗ ರಾಸಾಯನಿಕ ಔಷಧಿಗಳನ್ನ ತರೋದು ಇಲ್ಲಿ ಎಲ್ಲ ಒಂದ್ ಕಡೆ ನೀವು ಉಳಿತಾಯ ಮಾಡಿದಂಗ ಆಯ್ತು. ಹೌದು ಸರ್, ಅದು ಖರ್ಚಿಲ್ಲದೆ ಇಲ್ವಾ ಸರ್ ಅದು? ಆ ಕಡೆ ಈ ಕಡೆ ಬೇವಿನ ಮರಗಳೆಲ್ಲ ಇರ್ತವೆ ರೋಡ್ ಸೈಡ್, ಸೊಪ್ಪು ತಗೊಂಡ್ಬರ್ತೀವಿ ಮನೆಯಲ್ಲೇ ಗಂಜಲ ಸಗಣಿ ನೀರು ಎಲ್ಲ ಇರುತ್ತೆ ಅದನ್ನ ಮನೆಯಲ್ಲೇ ತಯಾರಿಸ್ಕೊಂತೀವಿ ಸ್ಪ್ರೇ ಮಾಡ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಖರ್ಚೇ ಇಲ್ಲ ಸರ್ ಅದರಲ್ಲಿ. ಈಗ ಮತ್ತೆ ಇನ್ನೊಂದು ಹೇಳಿದ್ರ ಜೀವಾಮೃತ ಅಂತ ಹೇಳಿದ್ರ, ಇದನ್ನ ಯಾವ ರೀತಿ ತಯಾರು ಮಾಡ್ಕೊಂಡು ಯಾವ ಬೆಳೆ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ ಇದ್ರ ಬಗ್ಗೆ ಹೇಳಿ ಸರ್. ಇದು 200 ಲೀಟರ್ ನೀರಿಗೆ 10 ಕೆಜಿ ಸಗಣಿ, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಯಾವ್ದಾದ್ರು ಆಯ್ತು ಸರ್ ಹಿಟ್ಟು, ಹಿಟ್ಟು ಹಾಕಿ ಆಮೇಲೆ ನಾವ್ ಯಾವ ತೋಟದಲ್ಲಿ ಯಾವ ಹೊಲದಲ್ಲಿ ಮಾಡ್ಬೇಕು ಅಂತ ಇರ್ತೀವಿ ಆ ಹೊಲದೊಂದು ಬಗಸೆ ಮಣ್ಣು ಹಾಕಿ ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ರೊಟೇಷನ್ ಮಾಡ್ಬೇಕು ಸರ್ ಅದನ್ನ. ಅಂದ್ರೆ ಅದನ್ನು ನೆರಳಲ್ಲೇ ಇಡಬೇಕು 1 ವಾರ ಕ್ಲೀನ್ ಆಗಿ ಒಂದೇ ಕಡೆ ರೊಟೇಷನ್ ಮಾಡ್ಬೇಕು ಸರ್. ಅದ್ರಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗುತ್ತೆ. ಒಂದೇ ಕಡೆ ರೊಟೇಷನ್ ಮಾಡಿದ್ರೆ ಇರುತ್ತೆ ಸರ್ ಅವು. ಅದನ್ನೇ ಎರಡು ಕಡೆ ರೊಟೇಷನ್ ಮಾಡಿದ್ವಿ ಅಂದ್ರೆ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋಗುತ್ತೆ ಸರ್. ಅದಕ್ಕೆ ಒಂದೇ ಕಡೆ ರೊಟೇಷನ್ ಮಾಡಿ ನೆರಳಲ್ಲೇ ಇಡಬೇಕು ಸರ್ ಅದನ್ನ. ಅಂದ್ರೆ ಎರಡು ಕಡೆ ತಿರ್ಸಬಾರದು, ಒಂದ್ ಕಡೆ ಮಾತ್ರ ತಿರ್ಸ್ಬೇಕು ಅದು ಡ್ರಮ್ ನಲ್ಲಿ. ನಾವ್ ಒಂದ್ ವಾರ ಅದನ್ನ ಕೊಳೆಯಕ್ ಬಿಟ್ಟು ಒಂದ್ ವಾರದ ನಂತರ ನಾವ್ ಅಡಿಕೆ ಗಿಡಕ್ಕೂ ಬರುತ್ತೆ, ಎಲ್ಲಾ ಬೆಳೆಗಳಿಗೂ ಹಾಕ್ಬೋದು ಸರ್ ಅದನ್ನ. ಅಡಿಕೆ ಗಿಡಕ್ಕೆ ಅಂದ್ರೆ ಒಂದೊಂದ್ ಲೀಟರ್ ಒಂದೊಂದ್ ಗಿಡಕ್ಕೆ. ಹಂಗೆ ಬುಡಕ್ ಹಾಕದ? ಹಾ ಸರ್, ಬುಡಕ್ಕೆ ಸುತ್ತಲೂ ಒಂದೊಂದ್ ಲೀಟರ್ ಒಂದೊಂದ್ ಇದಕ್ಕೆ ಹಾಕ್ತಿವಿ ಸರ್. ಇನ್ ಕೆಲವೊಬ್ಬೊಬ್ರ ಹತ್ರ ಡ್ರಿಪ್ ಮೂಲಕನೆ ಮಾಡಿಸಿದೀವಿ ಸರ್. ಅಂದ್ರೆ ಡ್ರಿಪ್ ಮುಖಾಂತರ ಕೊಟ್ರೆ ಅದೊಂಥರ ಎಲ್ಲ ಕಡೆ ಒಂಥರ ಉತ್ತಮ ಅಂತ ಅನ್ಸುತ್ತಲ್ಲ ಸರ್? ಉತ್ತಮನೇ, ಬಟ್ ಅದೇನಪ್ಪ ಅಂದ್ರೆ ಡ್ರಿಪ್ ಗೆ ಅನುಕೂಲ ಆಗಂಗೆ ಜಾಲರ ಅದನ್ನೆಲ್ಲ ಸೋಸ್ಕೊಂಡು ಫಿಲ್ಟರ್ ಮಾಡ್ಕೊಂಡಂಗಿರ್ಬೇಕು ಸರ್ ಅದು. ನಮ್ಮಲ್ಲಿ ನಮ್ದು ಇನ್ನು ಫಿಲ್ಟರ್ ಆಗಿಲ್ಲ, ಹಂಗಾಗಿ ನಾವೇ ಮಾಡ್ತೀವಿ, ಕೈಯಲ್ಲೇ ಒಂದೊಂದ್ ಲೀಟರ್ ಹಾಕ್ಯಂತ ಹೋಗ್ತಿವಿ ಸರ್. ಬೇರೆಯವರೆಲ್ಲ ಡ್ರಿಪ್ ಮೂಲಕನೆ ಬಿಡ್ತಾ ಇದಾರೆ ಸರ್ ಬೇರೆ ರೈತರು. ಅಂದ್ರೆ ಜೀವಾಮೃತ ಕೊಡೋದ್ರಿಂದ ನಿಮ್ಮ ಒಂದು ಭೂಮಿಗೆ ಆಗಿರ್ಬೋದು, ನಿಮ್ಮ ಒಂದು ಅಡಿಕೆ ಬೆಳೆಗೆ ಆಗಿರ್ಬೋದು, ಅಂದ್ರೆ ಯಾವುದೇ ಬೆಳೆಗೆ ಆಗಿರ್ಬೋದು, ಅಲ್ಲಿ ಏನ್ ಅನುಕೂಲ ಅಂತ ಹೇಳ್ತೀರಾ? ಅಲ್ಲಿ ಮಣ್ಣಿಂದು ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಫಲವತ್ತತೆ ಹೆಚ್ಚಾಗಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಎರೆಹುಳು ಜಾಸ್ತಿ ಆಗ್ತಾ ಹೋಗ್ತವೆ. ಆಮೇಲೆ ಒಂದ್ ವಾರ ನೀರ್ ನಾವು ಬಿಡ್ಲಿಲ್ಲ ಅಂದ್ರೂ ತೇವಾಂಶ ಇರುತ್ತೆ ಸರ್. ನೀರ್ ಕಡಿಮೆ ಆಗಿದೆ, ನಾವು ಬಿಡಲ್ಲ, ಜೀವಾಮೃತ ಬಿಟ್ಟಿದೀವಿ ಅಂತ ಒಂದ್ ವಾರ ಲೇಟ್ ನೀರ್ ಬಿಟ್ಟರು ಸಹ ಹಸಿ ಇರುತ್ತೆ. ಅಂದ್ರೆ ತೇವಾಂಶ ಕಾಪಾಡುತ್ತೆ. ಅಂದ್ರೆ ಈಗ ನೀವು ಜೀವಾಮೃತ ಈಗೆಲ್ಲ ಕೊಡ್ತಾ ಇದ್ರಿ ನಿಮ್ಮ ಒಂದು ಭೂಮಿಗೆ, ಅಂದ್ರೆ ಅಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ಮಾತು ಹೇಳಿದ್ರ ನೀವು. ಅಂದ್ರೆ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಎರೆಹುಳು ಜಾಸ್ತಿ ಆದ್ರೆ ನಿಮ್ಮ ಒಂದು ಕೃಷಿಗೆ ಆಗಿರ್ಬೋದು, ನಿಮ್ಮ ಒಂದು ಇಳುವರಿ ಮೇಲೆ ಆಗಿರ್ಬೋದು, ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ನಮ್ದು ಈ ವರ್ಷದ್ದು ಅಡಿಕೆ ಲೆಕ್ಕ ನೋಡ್ಕೊಂಡ್ರೆ ಚೆನ್ನಾಗ್ ಬಂದಿದೆ ಸರ್ ಅಡಿಕೆ. ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಎರಡು ವರ್ಷಕ್ಕೊಂದ್ಸರಿಗೆ ಒಟ್ಟಿಗೆ ಗೊಬ್ಬರ ಹಾಕ್ತಿವಿ, ಎರೆಹುಳುದು ಈಗ ಎರೆಹುಳು ಜಾಸ್ತಿ ಉತ್ಪತ್ತಿನೂ ಆಗ್ತಿದಾವೆ, ಹಂಗಾಗಿ ಜೀವಾಮೃತ ಮಾಡಿ ಕಿಡಿದ್ಮೇಲೆ ಆಮೇಲೆ ನಮ್ದು ಅಡಿಕೆ ಮರನೂ ಸಹ ಚೆನ್ನಾಗಿದಾವೆ ಸರ್. ಕಾಯಿ ಸಹ ಒಳ್ಳೆ ತೂಕದ ಮೇಲೆ ಚೆನ್ನಾಗ್ ಬಂದಿದಾವೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾವು ಇದನ್ನ ಘನ ಜೀವಾಮೃತ ಅಂತ ಹೇಳಿ ಮಾಡಿದ್ವಿ ಸರ್. ಘನ ಜೀವಾಮೃತ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ತೀರಾ? ಸಗಣಿ ಸರ್, ಅದು ಸಗಣಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈಗ ಈ ಸರಿ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಟ್ರೈನಿಂಗ್ ಅಲ್ಲಿ ಹೊಸ ಮೆಥೆಡ್ ಸರ್ ಇದು. ಇದನ್ನ ನಾನು ಮಾಡಿ ನೋಡಿದೆ ಸರ್. ಇದು ಸಗಣಿ ಒಣಗಿಸ್ಕೊಂಡು ನಾವೇನ್ ಜೀವಾಮೃತ ಮಾಡಿರ್ತೀವಲ್ಲ ಆ ಜೀವಾಮೃತನ ಇದಕ್ಕೆ ಪೂರ್ತಿ ಸಗಣಿ ಒಣಗಿರೋ ಸಗಣಿಗೆ ಪೂರ್ತಿ ಕ್ಲೀನ್ ನೀಟಾಗೆಲ್ಲ ಪುಡಿ ಮಾಡ್ಕೋಬೇಕು ಸರ್. ಅದನ್ನ ಸಗಣಿನ ಪುಡಿ ಮಾಡ್ಕೊಂಡು ಆ ಜೀವಾಮೃತ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ಸರ್, ಅದು ಪೌಡರ್ ಆಗಿರುತ್ತಾ, ನಾವು ಅಡಿಕೆ ಗಿಡಕ್ ಬುಡುಕರು ಹಾಕ್ಬೋದು, ಇಲ್ಲ ಹೊಲ ತುಂಬಾನಾರು ಉಗ್ಬೋದು, ಎಲ್ಲಾ ಬೆಳೆಗಳಿಗೂ ಹಾಕ್ಬೋದು ಸರ್. ಅದರ ಪೌಡರ್ ರೂಪದಲ್ಲಿ ಇರುತ್ತದು. ಈಗ ಅದನ್ನ ಸ್ವಲ್ಪ ಲಿಕ್ವಿಡ್ ರೂಪದಲ್ಲಿ ಮಾಡಿ ಹಾಕಕ್ ಬರಲ್ವಾ? ಲಿಕ್ವಿಡ್ ರೂಪದಲ್ಲಿ ಅದೇನ್ ಬರಲ್ಲ ಸರ್. ಈಗ ನಾವು ಘನ ಜೀವಾಮೃತ ಅಂದ್ರೆ ಇದ್ರಲ್ಲಿ ಎರಡ್ ಮೆಥಡ್ ಐತೆ. ಹಸಿ ಸಗಣಿ ತಗೊಂಡು 2 kg ಬೆಲ್ಲ ಇಟ್ಟು ಆಮೇಲೆ ಗಂಜಲ ಹಾಕಿ ಕಲ್ಸಿ ನೀಟಾಗಿ ಅದನ್ನ ಉಂಡೆ ಮಾಡಿ ನೆರಳಲ್ಲೇ ಒಣಗಿಸಿ ಇಟ್ಕಂತಿದ್ವಿ ಸರ್. ಅದನ್ನ ಯಾವಾಗ ಬೇಕಾ ಯಾವ ಬೆಳಿ ಬೇಕಾ ಆ ಟೈಮಲ್ಲಿ ಯೂಸ್ ಮಾಡಕ್ಕೆ ಅಂತ ಇಟ್ಕಂತಿದ್ವಿ ಒಂದ್ ಚೀಲಕ್ ತುಂಬಿ. ಇವಾಗ ಅದು ಹೊಸ ಮೆಥೆಡ್ ಸರ್. ಮತ್ತದನ್ನ ಉಂಡೆ ಮಾಡಿ ಇಟ್ಕೊಂಡು ಉಂಡೆನ ಮತ್ತೆ ಪುಡಿ ಮಾಡಿ ಹಾಕ್ಬೇಕಿತ್ತು. ಇವಾಗ ಇದು ಇದೇ ಈಸಿ ಐತೆ ಸರ್. ನಾವೇನ್ ಜೀವಾಮೃತ ಮಾಡಿರ್ತೀವ ಒಣ ಸಗಣಿ ತಗೊಂಡು ಪುಡಿ ಮಾಡ್ಕೊಂಡು ಈ ಜೀವಾಮೃತ ಅದಕ್ಕೆ ಕಲ್ಸ್ಕೊಂಡು ಸುಮ್ನೆ ಗೊಬ್ಬರ ಉಗ್ದಂಗೆ ಉಕ್ಕಂತ ಹೋಗ್ಬೋದು ಸರ್. ಅವಾಗ ಯೂರಿಯಾ ಗೊಬ್ಬರ ಕೇಳೋ ಅವಶ್ಯಕತೆನೆ ಇರಲ್ಲ ಸರ್. ಅಂದ್ರೆ ನೀವು ಅಡಿಕೆ ಬೆಳೆಗೆ ಒಂದೇ ಅಲ್ಲ, ಮೆಕ್ಕೆಜೋಳ ರಾಗಿ ಎಲ್ಲದಕ್ಕೂ ಕೊಡ್ತೀರ? ತರಕಾರಿಗಳು ಕೊಡ್ತೀವಿ. ಈಗ ಮೆಕ್ಕೆಜೋಳಕ್ಕೂ ನೀವು ರಾಸಾಯನಿಕ ಗೊಬ್ಬರ ಕೊಡಲ್ಲ? ಜಾಸ್ತಿ ಕೊಟ್ಟಿಲ್ಲ ಸರ್, ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಈಗ ನಿಮ್ಮ ಒಂದು ಅಡಿಕೆ ಒಂದು ಕೃಷಿಯಲ್ಲಿ ಈಗ ಸಾಕಷ್ಟು ಈ ತರ ನೀವು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಯಾವುದೇ ರೀತಿಯಾದಂತ ರಾಸಾಯನಿಕವನ್ನ ಬಳಸದೇ ನೀವು ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ. ಅಂದ್ರೆ ಇವತ್ತಿನ ದಿನದಲ್ಲಿ ಕಳೆಗಳ ಸಾಕಷ್ಟು ಸಮಸ್ಯೆಗಳು ಬಂದಿದ್ದಾವೆ. ಕಳೆಗಳ ನಿರ್ಮೂಲನೆಗಾಗಿ ಸಾಕಷ್ಟು ಈಗ ರಾಸಾಯನಿಕ ಕಳೆನಾಶಕಗಳನ್ನ ಸಿಂಪಡಿಸುವಂತದ್ದನ್ನ ನಾವು ನೋಡಿದ್ದೇವೆ. ಅಂದ್ರೆ ನಿಮ್ಮ ಒಂದು ಕೃಷಿಯಲ್ಲಿ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ. ಮಿಶ್ರ ಬೆಳೆಗಳನ್ನು ಬೆಳಿಬೇಕು ಸರ್. ಯಾವ ರೀತಿ, ಏನ್ ಮಿಶ್ರ ಬೆಳೆ ಬೆಳಿತಾ ಇದೀರಾ? ಅಲ್ಸಂದೆ ಹಾಕ್ಬೋದು, ದ್ವಿದಳ ಧಾನ್ಯದ ಯಾವ್ದಾರೆ ಹಾಕ್ಬೋದು ಸರ್. ಹುರುಳಿ, ಅಲ್ಸಂದೆ, ತೊಗರಿ ಈ ತರ ಮಿಶ್ರ ಬೆಳೆ, ಸೆಣಬು, ಡಯಾಂಚ, ವೆಲ್ವೆಟ್ ಬೀನ್ಸ್. ನಮ್ ತೋಟದಲ್ಲಿ ಈಗ ಮೊನ್ನೆ ವೆಲ್ವೆಟಿನ್ ಬೀನ್ಸ್ ಬೀಜನ ಸಹ ಹಾಕಿದೀವಿ ಸರ್. ಈಗ ಸೆಣಬು ಹಾಕ್ಬೇಕು, ಈಗ ಆಲ್ರೆಡಿ ಅಲ್ಸಂದೆ ಇದೆ ಸರ್. ಈ ತರ ಎಲ್ಲ ಮಾಡ್ಕೊಂತ ಹೋದ್ರೆ ಕಳೆ ನಿಯಂತ್ರಣ ಆಗುತ್ತೆ. ಕಳೆ ಏನು ಹುಟ್ಟಲ್ಲ ಸರ್. ಅದು ಹುಟ್ಟಿದಂತ ಕಳೆಗಳು ಅವು ಔಷಧಿ ಸಿಂಪಡಿಸಿ ಅವನ್ನ ಸಾಯಿಸಬೇಕು ಅಂತಾನೆ ಏನಿಲ್ಲ ಸರ್. ಅದು ಗೊಬ್ಬರ, ಒಳ್ಳೆ ಗೊಬ್ಬರನೇ ಸರ್. ಅದು ಕಡೆ ಹಸಿರೆಲೆ ಗೊಬ್ಬರ ಆಗುತ್ತಲ್ವಾ? ಹಾ ಸರ್, ಅದು ಒಳ್ಳೆ ಗೊಬ್ಬರನೇ. ಅದನ್ನೇನ್ ಮಾಡ್ಬೇಕು ಅಂದ್ರೆ ಒಂದ್ ಮಿಷಿನ್ ತಗೊಂಡು ಹೊಡ್ಕಂತ ಹೋಗ್ಬಿಟ್ರೆ ಒಳ್ಳೆ ಗೊಬ್ಬರನೇ ಆಗುತ್ತೆ ಸರ್. ಅದು ಅಲ್ಲೇ ಬೀಳುತ್ತೆ, ನಮ್ಮ ಹೊಲದಲ್ಲೇ ಬೀಳುತ್ತೆ, ನಮಗೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಈಗ ಪದೇ ಪದೇ ಉಳುಮೆ ಮಾಡಬಾರದು ಅನ್ನುವಂಥದ್ದನ್ನ, ಅಂದ್ರೆ ನೀವು ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಈಗ ಪದೇ ಪದೇ ಉಳುಮೆ ಮಾಡ್ತೀರಾ ಏನು, ಯಾವ ರೀತಿ? ಸರ್ ಇಲ್ಲ, ವರ್ಷಕ್ಕೊಮ್ಮೆ ಉಳುಮೆ ಮಾಡ್ತೀವಿ ಅಷ್ಟೇ ಸರ್. ಈಗ ಪದೇ ಪದೇ ಉಳುಮೆ ಮಾಡೋದ್ರಿಂದ ಏನ್ ಸಮಸ್ಯೆ ಬರುತ್ತಲ್ಲಿ? ಅಡಿಕೆ ಮರದ ಬೇರುಗಳು ಕಟ್ಟಾಗ್ತವೆ, ಎರೆಹುಳುಗಳು ಇದ್ರೆ ವೆಹಿಕಲ್ ಸಿಕ್ಕಾಕೆಂದು ಎರೆಹುಳುಗಳು ಸಹ ಸಾಯ್ತವೆ ಸರ್. ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಸಹ ಸಾಯ್ತವೆ. ಅಂದ್ರೆ ವೆಹಿಕಲ್ ಅಂದ್ರೆ ಟ್ರಾಕ್ಟರ್ ನಾವು ಹೊಲದಲ್ಲಿ ಓಡಾಡೋದ್ರಿಂದ ಸಾಕಷ್ಟು ಅದು ಭಾರ ಇರುತ್ತಲ್ವಾ ಸರ್. ಎಲ್ಲ ಒಂದ್ ಕಡೆ ಭೂಮಿ ಪೆಡಸು ಅಂತಾರಲ್ಲ, ಗಟ್ಟಿ ಅಂತಾರಲ್ಲ, ಆತರ ಬರುತ್ತೆ ಅಂತ ಹೇಳ್ತೀರ? ಈಗ ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ನಿಮಗೆ ಕೃಷಿಯಲ್ಲಿ ಏನು ಹೆಚ್ಚು ಖರ್ಚು ಅನ್ಸಲ್ಲ? ಇಲ್ಲ ಸರ್, ಇದರಿಂದ ಏನು ನಾವು ಕಡಿಮೆ ಖರ್ಚು ಮಾಡ್ಕೊಂಡು ಹೆಚ್ಚಿನ ಆದಾಯ ನೋಡ್ಕೊಂತಿದೀವಿ ಸರ್. ಈಗ ನೀವು ರಾಸಾಯನಿಕ ಕೃಷಿಯಿಂದ ದೂರ ಇದ್ದೀರಲ್ಲ, ಬೆಳೆ ಯಾವ ರೀತಿ ಬದಲಾವಣೆ ಕಂಡಿದೆ ಈಗ ಬೇರೆ ಒಂದು ಅಡಿಕೆ ತೋಟಕ್ಕೆ ಹೋಲಿಕೆ ಮಾಡಿದ್ರೆ? ನಾವು ರಾಸಾಯನಿಕ ಕೃಷಿ ಅಂದ್ರೆ ಬೇಗ ಬೆಳೆ ನೋಡ್ತೀವಿ ಸರ್. ಈಗ ನಾವು ಏನ್ ನೈಸರ್ಗಿಕ ಕೃಷಿ ಅಂದ್ರೆ ನಾವು ಬೆಳೆಗಳು ನೋಡ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೋಬೇಕು ಸರ್, ಮಣ್ಣಿನ ಫಲವತ್ತತೆ ಆಗ್ಬೇಕು. ಅದು ಏನಪ್ಪಾ ಅಂದ್ರೆ ನಾವು ಮಾಡ್ತಿರೋ ನೈಸರ್ಗಿಕ ಕೃಷಿ ಎಲ್ಲ ನಿಧಾನವಾಗಿ ಫಲವತ್ತತೆ ಆಗಂತದ್ದು. ನಾವು ನಿಧಾನವಾಗಿ ಮಾಡ್ಕೊಂತ ಹೋದ್ವಿ ಅಂದ್ರೆ ಅಲ್ಲಿ ನಮಗೆ ಸಾಕಷ್ಟು ಕಾಲ ಬೆಳೆಗಳು ಸಹ ಸಾಕಷ್ಟು ಕಾಲ. ಈಗ ಅಡಿಕೆ ಮರ 30 ವರ್ಷ ಬರೋದು 60 ವರ್ಷ ಬರುತ್ತೆ ಸರ್, ಅಂದ್ರೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳಿ. ಆಮೇಲೆ ಇದು ಅಡಿಕೆ ಸಹ ಬಂದ್ರು ಸಹ ತೂಕದ ಹೆಚ್ಚುವರಿ ಜಾಸ್ತಿ ಬರುತ್ತೆ ಸರ್, ಮಣ್ಣಿನ ಫಲವತ್ತತೆ ಕಾಪಾಡ್ಕೊಬಹುದು. ಈಗ ಮಣ್ಣು ಚೆನ್ನಾಗಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಈಗ ಬೇರೆ ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರ ಕೊಟ್ಟು ಸಾಕಷ್ಟು ಇಳುವರಿ ತಗೊಂಡಾಗ ಅವಾಗ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನಾವು ಆಲ್ಮೋಸ್ಟ್ ಬಹಳ ಕೃಷಿ ಸಕ್ಕಿಯರಾಗಿ ನಾವು ಈಗ ರಾಸಾಯನಿಕ ಮುಕ್ತ ಮಾಡಿ ನೈಸರ್ಗಿಕ ಕೃಷಿ ಜಾಸ್ತಿ ಮಾಡ್ಬೇಕು ಅಂತಾನೆ ಒತ್ತಡ ಜಾಸ್ತಿ ಮಾಡ್ತಿದೀವಿ ಸರ್. ಆಲ್ಮೋಸ್ಟ್ ನಮ್ ರೈತರೆಲ್ಲ ಸ್ವಲ್ಪ ಅರ್ಧಕರ್ಧ ರೈತರೆಲ್ಲ ನಾವ್ ಹೇಳಿದ್ದನ್ನೆಲ್ಲ ಕೇಳಿ ಮಾಡ್ತಾ ಇದಾರೆ ಸರ್. ನಾವು ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲ ಮಾಡ್ಕೊಡ್ತಿದೀವಿ ಕೃಷಿ ಸಖಿಯರಾಗಿ. ಯಾವ್ಯಾವ ಇಲಾಖೆಯಿಂದ ಯಾವ್ಯಾವ ಸಖಿಗೆ ಏನೇನ್ ಸಂಬಂಧ ಪಡುತ್ತೋ ಆಯಾ ಇಲಾಖೆಯಿಂದ ಮಾಹಿತಿ ಎಲ್ಲ ತಗೊಂಡ್ಬಂದು ಕೊಡ್ತೀವಿ. ಬೀಜಗಳು, ಜೈವಿಕ ಗೊಬ್ಬರಗಳು ಇಂಥವನ್ನೆಲ್ಲ ಫ್ರೀಯಾಗಿ ಕೊಡಿಸೋದು. ಆಮೇಲೆ ಜೇನು ಪೆಟ್ಟಿಗೆ ಎಲ್ಲ ಕುಡ್ಸ್ಕೊಂಡು. ಈಗ ನಿಮ್ಮ ತೋಟದಲ್ಲಿ ಮಾಡಬಹುದಲ್ಲ ನೀವು ಜೇನು ಕೃಷಿ? ಹಾ ಸರ್. ಈಗ ಒಂದ್ ಕಡೆ ಜೇನು ಕೃಷಿ ಮಾಡಬಹುದು, ಜೊತೆಗೆ ಹೂವಿನ ಬೆಳೆಗಳನ್ನ ಬೆಳಕಬಹುದು ಅಲ್ವಾ? ಈಗ ನೀರು ಇತ್ತು ಅಂತಂದ್ರೆ ಮೀನು ಕೃಷಿನೂ ಮಾಡಬಹುದು. ಕೃಷಿ ಹೊಂಡನೂ ಐತೆ ಸರ್, ಮೀನು ಬಿಟ್ಟಿದೀವಿ ಅದ್ರಲ್ಲಿ. ಅಂದ್ರೆ ಇನ್ನು ಅವಾಗಿನ್ನು ಸಣ್ಣ ಮರಿ ಸರ್ ಅವಿನ. ಕೃಷಿ ಹೊಂಡ ಅಂತಂದ್ರೆ ಯಾವ್ದಕ್ಕಾಗಿ ಮಾಡಿಸಿದ್ರ ನೀವು? ನಾವು ತೋಟಕ್ಕೆ ಡ್ರಿಪ್ ಮೂಲಕ ನೀರ್ ಬಿಡಕ್ಕೆ, ಕೃಷಿ ಅಂದ್ರೆ ಕೃಷಿ ಹೊಂಡಕ್ಕೆ ಹೊಂಡಕ್ಕೆ ನೀರ್ ಬಿಡ್ಕೊಂಡು ಅದ್ರ ಮೂಲಕಾಂತರ ನೀರ್ ಬಿಡಕ್ಕೆ ಅಂತಾನೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ಟಾಕ್ ಮಾಡಿ ಡಂಪ್ ಮಾಡ್ತಾ ಇದ್ದೀರಾ, ಅಂದ್ರೆ ನೀರಿನ ಸಮಸ್ಯೆ ಆದಾಗ ಆ ತರ ಮಾಡ್ತಾ ಇದ್ದೀರಾ? ಈಗ ಕೃಷಿ ಹೊಂಡನೆ ಈಗ ಮಾಡಿಸಿದ್ರೆ ಎಲ್ಲ ಒಂದ್ ಕಡೆ ನಮಗೆ ಜಮೀನು ಅಲ್ಲಿ ವೇಸ್ಟ್ ಆಗುತ್ತೆ ಅನ್ನುವಂತ ಕಾಲದಲ್ಲಿ ನೀವು ಕೃಷಿ ಹೊಂಡಕ್ಕೆ ಸಾಕಷ್ಟು ಆಸಕ್ತಿ ಯಾಕೆ ಕೊಟ್ರಿ? ಅಂದ್ರೆ ನಮಗೆ ಅದ ಅಂತ ಸಂದರ್ಭ ಬಂತಲ್ಲ ಸರ್. ಲಾಸ್ಟ್ ಟೈಮ್ ಈಗ 2 ಇಯರ್ಸ್ ಹಿಂದೆ ನಾವು ಟ್ಯಾಂಕರ್ ನೀರ್ ಒಡಿಸಿ ತೋಟ ಉಳಿಸ್ಕೊಂಡ್ವಿ ಸರ್, ನೀರೇ ಇರ್ಲಿಲ್ಲ ನಮ್ ಬೋರ್ ಅಲ್ಲಿ. ಹಂಗಾಗಿ ಟ್ಯಾಂಕರ್ ನೀರು 3 ವರ್ಷ ನಾವು ಟ್ಯಾಂಕರ್ ನೀರ್ ಒಡಿಸ್ಕೊಂಡೇ ಗಿಡ ಉಳಿಸ್ಕೊಂಡಿದ್ವಿ ಸರ್. ನಾವು ಆ ಟೈಮ್ ಅಲ್ಲಿ ಡ್ರಿಪ್ ಮುಖಾಂತರನೇ ಕೊಡಬೇಕು ನೀರ ಅಂತ ಹೇಳ್ಬಿಟ್ಟು ತೊಟ್ಟಿ ಮಾಡಿಸ್ಕೊಂಡು ಕೃಷಿ ಹೊಂಡ ಮಾಡಿಸ್ಕೊಂಡು ಅದ್ರ ಮುಖಾಂತರನೇ ಕೊಟ್ಕಂತ ನೀರ್ ಮೇಂಟೈನ್ ಮಾಡ್ಕೊಂತ ಹೋದ್ವಿ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ಕೃಷಿ ಹೊಂಡ ಮಾಡಿಕೊಂಡಿರೋದ್ರಿಂದ ನಿಮ್ಮ ಜಮೀನಲ್ಲಿ ಈಗ ಮಳೆ ನೀರ್ ಸ್ಟಾಕ್ ಆಗುತ್ತೆ ಅಲ್ಲಿ. ಮಳೆ ನೀರು ಸ್ಟಾಕ್ ಆಗುತ್ತೆ, ನಿಮ್ಮ ಕೊಳವೆ ಬಾವಿಯ ಒಂದು ಅಂತರ್ಜಲ ಹೆಚ್ಚಾಕ್ ಇದು ಒಂದು ಕಾರಣ ಆಗುತ್ತಲ್ವಾ? ಜೊತೆಗೆ ಮೀನು ಅದ್ರಲ್ಲಿ ಬಿಡ್ಬೇಕಂತ ಯಾರು ನಿಮ್ಗೆ ಸಲಹೆ ಕೊಟ್ರು? ನಮಗೆ ಕೃಷಿ ಇಲಾಖೆಯಿಂದನು ಕೊಟ್ರು ಸರ್. ಆಮೇಲೆ ನಮ್ಮ ಎನ್ಆರ್ಎಲ್ಎಂ ಸಂಜೀವಿನಿ ಸಂಘದಿಂದನು ಸಹ ಕೊಟ್ರು. ಸಾಕಷ್ಟು ನಮಗೂ ಅನಿಸ್ತು ಸರ್, ಮೀನುಗಾರಿಕೆ ಇಲಾಖೆಗಳಿಗೆಲ್ಲ ಈ ತರ ಹೋದಾಗ ಬೇರೆಯವರಿಗೆ ಕೊಡಿಸ್ಬೇಕು ಅಂತ ಈ ತರ ಎಲ್ಲ ಹೋದಾಗ ನಾವು ಯಾಕೆ ಈ ತರ ಬಿಟ್ಕೋಬಾರ್ದು ಅಂತ ಅನಿಸ್ತು ಸರ್. ಎಷ್ಟು ಮರಿ ತಂದು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಯಾವ ತಳಿಯ ಮೀನನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಕಾಡ್ಲ ಮೀನು ಅಂತ ಕೊಟ್ಟಿದ್ರು ಸರ್, ಒಂದ್ 250 ಕೊಟ್ಟಿದ್ರು. ಅದ್ರಲ್ಲಿ ಅಷ್ಟು ಇಲ್ಲ ಸರ್, ಅವು ಸ್ವಲ್ಪ ಮಟ್ಟಿಗೆ ಇದಾವೆ, ಒಂದ್ 150 ಇರಬಹುದು ಸರ್. ಅವು ಇನ್ನೂರ ಯಾಕೆ ಮರಣ ಬಂದಿದ್ವು? ಅವು ಸಣ್ಣ ಮರಿ ಕೊಟ್ಟಿದ್ರು ಸರ್, ಅವು ನೀರಿಗೆ ಚೇಂಜ್ ಆಗುತ್ತೆ. ನಮ್ಮ ನೀರಿಗೂ ಅಲ್ಲಿಂದ ನೀರಿಗೂ ಚೇಂಜ್ ಆದಾಗ ಅದು ಸ್ವಲ್ಪ ಒಂದ್ ಕಣ ಕಷ್ಟ ಆಗಿರೋದ್ರಿಂದ 100 ಮೀನು ಇದಾಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅಂದ್ರೆ ನೀವು ಸಾಕಾಣಿಕೆಯ ಒಂದು ಮೆಥಡ್ ಸರಿ ಇಲ್ವೋ ಅಥವಾ ನೀರಿನ ಒಂದು ಇದು ಸರಿ ಇಲ್ವ ಅಂತೀರ? ನೀರು ಅಂದ್ರೆ ನಾವು ನೀರಿಗೆ ಹೊಂದ್ಕೊಳ್ಲಾರ್ದ ಇದಾಯ್ತು ಅಂತ ನಾವ್ ಅನ್ಕೊಂಡ್ವಿ ಸರ್. ಇನ್ನೂ ಇದಾವೆಲ್ಲ ಸರ್, ಇನ್ನು 150 ಮೀನನ್ನ ಇರ್ಬೋದು. ಅಂದ್ರೆ ಅದಕ್ ನಾವು ಪೌಡರ್ ಫುಡ್ ಎಲ್ಲ ಕೊಡ್ತಾ ಇದೀವಿ ಸರ್. ಅಂದ್ರೆ ಮೀನು ಸಾಕಾಣಿಕೆ ಎಲ್ಲ ಒಂದ್ ಕಡೆ ಅಲ್ಪ ಸ್ವಲ್ಪ ಆದಾಯ ತಂದ್ಕೊಡುತ್ತಲ್ವಾ? ತಂದ್ಕೊಡುತ್ತೆ ಸರ್. ಈಗ ನೀವ್ ಒಂದ್ ಹೇಳಿದ್ರ, ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ನಮ್ಮ ಬೆಳೆಗಳಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ನಿಟ್ಟಿನಲ್ಲಿ ದನ ಕರುಗಳು ಅಂತಂದ್ರೆ ಏನ್ ಸಾಕಾಣಿಕೆ ಮಾಡಿದ್ರ? ಎಷ್ಟು ದನ ಕರುಗಳನ್ನ ಸಾಕಾಣಿಕೆ ಮಾಡಿದ್ರ? ನಮ್ಮ 2 ಜವಾರಿ ಹಸು ಇದಾವೆ ಸರ್. ಮತ್ ಬೇರೆ ಇನ್ನೇನು ಇಲ್ಲ ಸರ್, ಕುರಿ ಕೋಳಿ ಇಂಥವೇನು ಇಲ್ಲ. ಅದ್ರಲ್ಲೇ ನಾವು ಕೊಟ್ಟಿಗೆ ಗೊಬ್ಬರ ನಾವು ಅದ್ರಿಂದಾನೇ ಮಾಡ್ಕೊಳ್ಳೋದು. ಆಮೇಲೆ ಹಾಲು, ಜವಾರಿ ಆಕಳು ಹಾಲು ಅಂದ್ರೆ ದೇಶೀಯ ತಳಿಯ ಸಾಕಾಣಿಕೆ ಮಾಡಿದ್ರ? ಈಗ ಹೆಚ್ಚು ಹೆಚ್ಚು ಹಾಲಿನ ಇಳುವರಿ ಬರಲ್ಲ ಜವಾರಿ ತಳಿ ಅಂತೇಳಿ ಜರ್ಸಿ ಎಚ್ ಎಫ್ ತರುವಂತದ್ನೇ ನಾವು ನೋಡಿದ್ವಿ. ಅಂತದ್ರಲ್ಲೂ ನೀವು ನಾಟಿ ಹಸುಗಳಿಗೆ ಯಾಕೆ ಮನ್ಸು ಮಾಡಿದ್ರ? ಇಲ್ಲ ಸರ್, ನಮ್ಮ ಮನೇಲಿ ಜರ್ಸಿ ಎಚ್ ಎಫ್ ಇಂಥವಕ್ಕೆಲ್ಲ ಇಷ್ಟ ಇಲ್ಲ ಸರ್ ಅವರಿಗೆ. ನಮಗೇನು ಹಾಲು ನಾವು ಮಾರಾಟ ಮಾಡ್ಬೇಕು ಅಂತ ಏನಿಲ್ಲ ಸರ್. ನಮಗೆ ಬೇಕಾಗಿರೋದು ಜವಾರಿ ಹಸು. ನಮಗೆ ಮಜ್ಜಿಗೆಗೋಸ್ಕರ ನಾವು ಜವಾರಿ ಹಸುವನ್ನ ಇದ್ ಮಾಡ್ಕೊಂಡಿರೋದು ಸರ್. ಅಂದ್ರೆ ಮಜ್ಜಿಗೆ ನಿಮಗೆಲ್ಲ ಔಷಧಿ ಒಂದ್ ಇದ್ ಮಾಡ್ಕೊಳಕ್ ಬೇಕು? ಔಷಧಿಗೆ ನಮಗೂ ಸಹ ಪ್ರತಿಯೊಬ್ರು ನಾವೇನ್ ಆರ್ ಜನ ಇದೀವೋ ಆರ್ ಜನ ನಾವು ಮಜ್ಜಿಗೆನೆ ಜಾಸ್ತಿ ಯೂಸ್ ಮಾಡೋದು ಸರ್. ಆಮೇಲೆ ಜೊತೆಗೆ ಗಂಜಲ ನಿಮಗೆ ಸಾಕಷ್ಟು ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಹೌದು ಸರ್, ನನಗೆ ಕೊಟ್ಟಿಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಅಂತ. ಮತ್ತೆ ಸಗಣಿ ಇದೆಲ್ಲ ನಿಮಗೆ ಹೊರಗಡೆಯಿಂದ ಗೊಬ್ಬರ ತರ ತಪ್ತಲ್ವಾ ಈಗ ಹೊಸ ಸಾಕಾಣಿಕೆ ಮಾಡಿರೋದ್ರಿಂದ? ಹೌದು ಸರ್, ಈಗ ಹೊರಗಡೆ ಗೊಬ್ಬರ ಎಲ್ಲ ಸಿಗೋದು ಪ್ಯೂರ್ ಗೊಬ್ಬರ ಸಿಗಲ್ಲ ಸರ್. ಈ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತಾರೆ, ಅದು ಕೊಟ್ಟಿಗೆ ಗೊಬ್ಬರ ಆಗಿರಲ್ಲ, ನೋಡಿರಲ್ಲ ಸರ್ ಅದನ್ನ ನಾವು ಕಂಡಿರ್ತೀವ. ಬಟ್ ಆದ್ರೂ ನಮ್ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಜಾಸ್ತಿ ಮುಗುಸ್ ಬಿಡ್ಬಿಡ್ತಾರೆ ಸರ್. ಅದೆಷ್ಟಾರೆ ರೇಟ್ ಆಗ್ಲಿ ಕೊಟ್ಟು ತಗೊಂಬಂದ್ಬಿಡ್ತಾರೆ. ಇಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಮಾಡ್ರಿ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಆದ್ರೂ ಅವ್ರನ್ನ ಅಂತಕ್ ತಗೊಂಬರ್ತಾ ಇದೀವಿ ಸರ್ ನಾವು. ಒಟ್ಟಾರೆ ಈಗ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದೀರಾ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ ಚಂದ್ರಕಲಾ ಅವರೇ? ಸರ್ ತುಂಬಾ ಒಳ್ಳೇದು ಅನಿಸ್ತಿದೆ ಸರ್. ಯಾಕೆಂದ್ರೆ ನಾವೀಗ ನಮ್ಮ ಆರೋಗ್ಯ ನೋಡ್ಕೊಳಕ್ಕೆ ನಾವು ನೈಸರ್ಗಿಕ ಕೃಷಿ ಮಾಡ್ತಿದೀವಿ ಸರ್. ಈಗ ನಮ್ಮ ಮುಂದೆ ಬರೋ ನಮ್ಮ ಮಕ್ಕಳು ಸಹ ಆರೋಗ್ಯನೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಈಗಿನ ವಾತಾವರಣದಲ್ಲಿ ಎಲ್ಲ ಕಾಯಿಲೆಗಳೆಲ್ಲ ಬರ್ತಿರೋದೆ ಫುಡ್ಡಿನ ಎಫೆಕ್ಟ್ ಇಂದ. ಈಗ ನಾವು ಒಳ್ಳೊಳ್ಳೆ ಫುಡ್ ಇಲ್ಲೇ ನಾವೇ ನೈಸರ್ಗಿಕವಾಗಿ ಬೆಳಕೊಂಡ್ವಿ ಅಷ್ಟುನು ಅಂದ್ರೆ ನಾವು ಮಾರಾಟ ಮಾಡೋದ್ ಬೇಡ. ನಮಗ್ ನಾವು ಬೆಳಕೊಂಡು ನಾವು ಒಳ್ಳೊಳ್ಳೆ ಫುಡ್ ಮಾಡ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ನಮ್ಮ ಮಕ್ಕಳು ಜೀವನನು ಚೆನ್ನಾಗಿರುತ್ತೆ, ನಮ್ಮ ಇದು ಚೆನ್ನಾಗಿರುತ್ತೆ ಸರ್. ನಮ್ಮನ್ ನೋಡಿ ಬೇರೆಯವರು ಕಲ್ತಂಗಾಗುತ್ತೆ ಸರ್. ಒಳ್ಳೇದು ಚಂದ್ರಕಲಾ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ನೈಸರ್ಗಿಕ ಕೃಷಿಯ ಅನುಭವಗಳನ್ನ ತಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ನೈಸರ್ಗಿಕ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ರೈತ ಮಹಿಳೆ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂ ಜಿ ಅಂತ ಹೇಳಿ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಅಡಿಕೆ ತೋಟದಲ್ಲಿ ಅಣಬೆ ರೋಗದ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಣಬೆ ರೋಗ ಅಂತಕ್ಕಂಥದ್ದು ಅಡಿಕೆನಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ, ಇದು ಮಣ್ಣಿನಿಂದ ಹರಡ್ತಕ್ಕಂಥ ಒಂದು ರೋಗ. ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅಂತ ಹೇಳಿ ನಾವು ಏನು ಒಂದು ಆರ್ಗನಿಸಂ ಕರಿತೀವಿ, ಈ ಇದರಿಂದ ನಮಗೆ ಬರತಕ್ಕಂಥ ಒಂದು ರೋಗ ಅಣಬೆ ರೋಗ. ಈ ಅಣಬೆ ರೋಗ ಬಂದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಅಡಿಕೆಯಲ್ಲಿ ಅಣಬೆ ರೋಗ ಬಂದಂತಹ ಒಂದು ಗಿಡಗಳಲ್ಲಿ ಕೆಳಗಿನ ಗರಿಗಳೇನಿದಾವೆ ಆ ಕೆಳಗಿನ ಗರಿಗಳು ಹಳದಿಯಾಗಿ ಮಾರ್ಪಾಡಾಗ್ತವೆ. ಹಳದಿಯಾಗಿರ್ತಕ್ಕಂಥ ಗರಿಗಳು ಎರಡನೇ ಹಂತದಲ್ಲಿ ಕಾಂಡಕ್ಕೆ ನೇರವಾಗಿ ಜೋತ್ ಬೀಳ್ತವೆ. ಮೂರನೇ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ಅಣಬೆ ರೋಗ ಬಂದಿರುತ್ತೆ, ಅಂತ ಗಿಡಗಳಲ್ಲಿ ನಮಗೆ ಊಸಿಂಗ್ ಆಫ್ ಗಮ್ ಅಂತ ಕರಿತೀವಿ, ಅಂದ್ರೆ ಆ ಒಂದು ಕಾಂಡದಲ್ಲಿ ರಸ ಸೋರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಾಲ್ಕನೇ ಹಂತದಲ್ಲಿ ನಮಗೆ ಆ ಒಂದು ಗಿಡ ಸತ್ತಂತ ಸಂದರ್ಭದಲ್ಲಿ ಅಣಬೆ ರೋಗ ಬಾಧಿತ ಗಿಡಗಳಲ್ಲಿ ಒಂದು ಚಿಕ್ಕದಾದ ಅಣಬೆ ಬೆಳೆಯೋದನ್ನ ನಾವು ನೋಡ್ತೇವೆ. ನಾವು ಮೊದಲ ಎರಡು ಹಂತಗಳಲ್ಲೇ ಇದನ್ನ ಗುರುತಿಸಿದಾಗ ಇದರ ಒಂದು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಅಣಬೆ ರೋಗ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಗಿಡ ಸತ್ತೋಗಿರುತ್ತೆ ಅದರ ಸುತ್ತಲೂ 10-20 ಗಿಡಗಳಿಗೆ ಇದರ ಒಂದು ಬಾಧೆ ಖಂಡಿತವಾಗ್ಲೂ ಮತ್ತೆ ನಾಟತಕ್ಕಂಥ ಒಂದು ಎಲ್ಲ ಸಂಭವ ಇರುತ್ತೆ. ಸೊ ಹಾಗಾಗಿ ಅಣಬೆ ರೋಗ ಬಾಧಿತ ಗಿಡ ಬಂದ ತಕ್ಷಣವೇ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಆ ಗಿಡವನ್ನ ನಾವು ಬೇರೆ ಗಿಡಗಳಿಂದ ನಾವು ಸಪರೇಟ್ ಮಾಡ್ಬೇಕು. ಅದಕ್ಕೇನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಬಸಿಗಾಲುವೆಯನ್ನು ತೆಗಿಬೇಕು. ಆ ಸಾಲಿಂದ ಬೇರೆ ಸಾಲುಗಳನ್ನ ನಾವು ಬಸಿಗಾಲುವೆ ಮಾಡಿಬಿಟ್ಟು ಆ ಒಂದು ಬೇರೆಗಳ ಹರಡದಾಗೆ, ಬೇರೆಗಳು ಟಚ್ ಆಗದಾಗೆ ನೋಡ್ಕೋಬೇಕು. ಇದು ಮೊದಲನೇ ವಿಧಾನ. ಎರಡನೇ ವಿಧಾನದಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ, ರಾಸಾಯನಿಕವಾಗಿ ನಾವು ಎಕ್ಸಾಕೋನಜೋಲ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಎರಡು ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಪ್ರತಿ ಅಡಿಕೆ ಗಿಡದ ಒಂದು ಬುಡಕ್ಕೆ ನಾವು 8-10 ಲೀಟರ್ ಅನ್ನ ಹಾಕಬೇಕು. ಮತ್ತೆ ಒಂದು ಅಡಿಕೆ ಮರದ ಸುತ್ತಲೂ ಇರತಕ್ಕಂತ ಒಂದು 15-20 ಗಿಡಕ್ಕೂ ಸಹ ನಾವು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಈ ಒಂದು ರೋಗಾಣವನ್ನ ನಾವು ನಿಯಂತ್ರಣ ಮಾಡಬಹುದು. ಬರೇ ನಾವು ಕೆಮಿಕಲ್ ಅನ್ನ ಹಾಕಿದ ತಕ್ಷಣನೇ ಅದು ಕಂಟ್ರೋಲ್ ಆಗೋದಿಲ್ಲ, ಇದಕ್ಕೆ ಜೈವಿಕ ನಿಯಂತ್ರಣ ಬಹಳ ಮುಖ್ಯ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಣಬೆ ರೋಗ ಬಾಧಿತ ಒಂದು ಗಿಡಗಳಲ್ಲಿ ಪ್ರತಿ ಮುಂಗಾರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೈಕೋಡರ್ಮ ಒಂದು ಲೇಪಿತವಾಗಿರ್ತಕ್ಕಂಥ ಒಂದು ಬೇವಿನ ಹಿಂಡಿ ಏನ್ ಸಿಗುತ್ತೆ, ಆ ಬೇವಿನ ಹಿಂಡಿಯನ್ನ ಪ್ರತಿ ಗಿಡಕ್ಕೂ ಸಹ 2 ಕೆಜಿಗಳಂಗೆ ನಾವು ಕೊಡ್ತಾ ಹೋಗ್ಬೇಕು. ಸೊ ಇದರಿಂದ ಅಣಬೆ ರೋಗದ ನಿಯಂತ್ರಣ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ ಏನ್ ಸಿಗುತ್ತೆ, ಈ ಒಂದು ಕನ್ಸಾರ್ಷಿಯಂ ಅನ್ನ ನಾವು 10 ml ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಪ್ರತಿ ಗಿಡಕ್ಕೂ ಸಹ ಮಳೆಗಾಲದಲ್ಲಿ ಭೂಮಿ ಹಸಿ ಇದ್ದಂತ ಸಂದರ್ಭದಲ್ಲಿ 1 ಲೀಟರ್ ಅನ್ನ ಕೊಡೋದ್ರಿಂದ ಅಡಿಕೆಯಲ್ಲಿ ಅಣಬೆ ರೋಗಕ್ಕೆ ಒಂದು ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಅಡಿಕೆಯಲ್ಲಿ ಅಣಬೆ ರೋಗವನ್ನು ನಿಯಂತ್ರಣವನ್ನು ಮಾಡಬಹುದು. ಜೊತೆಗೆ ಇನ್ನೊಂದು ಮಾಹಿತಿ ರೈತರಿಗೆ ಏನಪ್ಪ ಅಂತ ಹೇಳಿದ್ರೆ, ಇದು ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಡಿಕೆ ಅಣಬೆ ರೋಗ ನಮ್ಮ ಹೊಲದಿಂದ ಮತ್ತೆ ಅದು ಸಂಪೂರ್ಣವಾಗಿ ನಿರ್ನಾಮವಾಗಲಿಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ರೈತರಿಗೆ ಒಂದು ಕಿವಿ ಮಾತೇನಪ್ಪ ಅಂದ್ರೆ, ಈ ರೋಗದ ನಿಯಂತ್ರಣದಲ್ಲಿ ನಮ್ಮ ರೈತರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಹೆಚ್ಚಿದ್ರೆ ನಾವು ಈ ಅಣಬೆ ರೋಗವನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಮತ್ತೆ ಎಲ್ಲಿ ರೋಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಕಪ್ಪು ಭೂಮಿನಲ್ಲಿ ಈ ರೋಗ ಜಾಸ್ತಿ ಇರುತ್ತೆ. ಅಲ್ಲಿ ನೀರು ಹೆಚ್ಚಿನ ತೇವಾಂಶ ಇಟ್ಕೊಳ್ಳೋದ್ರಿಂದ ಅಂಥದ್ರಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಈ ಭತ್ತವನ್ನು ತೆಗೆದುಬಿಟ್ಟು ಅಡಿಕೆಯನ್ನು ನಾಟಿ ಮಾಡಿರ್ತಾರಲ್ಲ, ಎಲ್ಲಿ ನೀರ ಬಸಿಯೋದಿಲ್ಲ ಅಂತ ಒಂದು ತೋಟಗಳಲ್ಲೂ ಸಹ ಈ ಒಂದು ಅಣಬೆ ರೋಗದ ಒಂದು ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೆಚ್ಚು ಸಾವಯವ ಮತ್ತೆ ಜೈವಿಕ ಒಂದು ಗೊಬ್ಬರಗಳನ್ನ ಮತ್ತೆ ಜೈವಿಕ ಒಂದು ಕೀಟನಾಶಕಗಳನ್ನ ಜೈವಿಕ ರೋಗನಾಶಕಗಳನ್ನ ನಮ್ಮ ಭೂಮಿಗೆ ಸೇರಿಸ್ತಾ ಹೋದಾಗ ಈ ಒಂದು ಅಣಬೆ ರೋಗದ ಬಾಧೆ ನಿಯಂತ್ರಣ ಮಾಡಬಹುದು. ಅಣಬೆ ರೋಗವನ್ನ ಪ್ರಾರಂಭದ ಹಂತದಲ್ಲೇ ಗುರುತಿಸಬೇಕು. ಅಣಬೆ ಬಂದ್ಮೇಲೆ ಅದು ಗಿಡ ಸತ್ತೋಗಿರುತ್ತೆ, ಅಂತ ಸಂದರ್ಭದಲ್ಲಿ ಗುರುತಿಸಿದ್ರೆ ಅದರ ಒಂದು ನಿಯಂತ್ರಣ ಕಷ್ಟ ಸಾಧ್ಯ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆ 9 4 8 3 4 2 6 9 5 5. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿದ್ದು ರಾಜ್ಯಾದ್ಯಂತ ಒಣಹವೆ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ 4.1 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ ಉಷ್ಣಾಂಶವಿತ್ತು. ಗಮನಾರ್ಹವಾಗಿ 2.1 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ಉತ್ತರ ಕರ್ನಾಟಕದ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ, ಕರ್ನಾಟಕದ ದಕ್ಷಿಣ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ, ಕರಾವಳಿ ಕರ್ನಾಟಕದ ಮೇಲೆ ದಕ್ಷಿಣ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಗಮನಾರ್ಹವಾಗಿ 2.1 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅತ್ಯಂತ ಗಮನಾರ್ಹವಾಗಿ ಏರಿಕೆ 4.1 ಡಿಗ್ರಿ ಸೆಲ್ಸಿಯಸ್ನಿಂದ ಅಥವಾ ಕಡಿಮೆ. ಸಾಮಾನ್ಯಕ್ಕಿಂತ ಅತಿ ಗಮನಾರ್ಹವಾದ ಹೆಚ್ಚಳ 5.1 ಡಿಗ್ರಿ ಸೆಲ್ಸಿಯಸ್ನಿಂದ ಅಥವಾ ಹೆಚ್ಚು. ಕರಾವಳಿ ಕರ್ನಾಟಕದಲ್ಲಿ ಹಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ 1.6 ಡಿಗ್ರಿ ಸೆಲ್ಸಿಯಸ್ನಿಂದ 3 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕರ್ನಾಟಕದ ದಕ್ಷಿಣ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ, ಕರ್ನಾಟಕದ ಉತ್ತರ ಒಳನಾಡಿನ ಅನೇಕ ಸ್ಥಳಗಳಲ್ಲಿ, ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯ 1.5 ಡಿಗ್ರಿ ಸೆಲ್ಸಿಯಸ್ನಿಂದ 1.5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ 1.6 ಡಿಗ್ರಿ ಸೆಲ್ಸಿಯಸ್ನಿಂದ 3 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕರ್ನಾಟಕದ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆ 3.1 ಡಿಗ್ರಿ ಸೆಲ್ಸಿಯಸ್ನಿಂದ 5 ಡಿಗ್ರಿ ಸೆಲ್ಸಿಯಸ್ ಇತ್ತು. ದಿನಾಂಕ 8-12-2025 ಹವಾಮಾನ ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಕೆ ಸಾಧ್ಯತೆ ಇದೆ. 9-12-2025 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 10-12-2025 ಹವಾಮಾನ ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 11-12-2025 ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. 12-12-2025 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 13-12-2025 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 14-12-2025 ವರದಿ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಹವಾಮಾನ ವರದಿ. ದಿನಾಂಕ 8-12-2025 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 9/12/2025 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 10/12/2025 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 14/12/2025 ವರದಿ. ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳ ಹವಾ ಮುನ್ಸೂಚನೆ. ದೊಡ್ಡ ಬದಲಾವಣೆ ಅಥವಾ ಇಲ್ಲ, ದೊಡ್ಡ ಬದಲಾವಣೆ ಇಲ್ಲ. ಕರ್ನಾಟಕದ ಒಳನಾಡಿನಲ್ಲಿ ಕನಿಷ್ಠ ತಾಪಮಾನದಲ್ಲಿ ಇಳಿಕೆಯ ಪ್ರವೃತ್ತಿಯೊಂದಿಗೆ ದೊಡ್ಡ ಬದಲಾವಣೆ ಇಲ್ಲ. ಕರಾವಳಿ ಕರ್ನಾಟಕದಾದ್ಯಂತ ದೊಡ್ಡ ಬದಲಾವಣೆ ಇಲ್ಲ. ಮುಂದಿನ 5 ದಿನಗಳಲ್ಲಿ ಬೀದರ್ನಲ್ಲಿ ಶೀತ ಮಾರುತದ ಸ್ಥಿತಿ ಸಾಧ್ಯತೆ ಇದೆ. ಮುಂದಿನ 24 ಗಂಟೆವರೆಗೆ ಮುಖ್ಯವಾಗಿ ಸ್ಪಷ್ಟ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಕವಿದಿರುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 44 ಗಂಟೆಗಳವರೆಗೆ ಮುಖ್ಯವಾಗಿ ಸ್ಪಷ್ಟ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಕವಿದಿರುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 17.0 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಹವಾಮಾನ ವರದಿ ಕೇಳಿದಿರಿ. ಈಗ ಪೇಟೆ ಧಾರಣೆ. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2460 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9960 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಒಂದು ಜನಪದ ಗೀತೆ.